ಸುಳಿ ಒಣಗೋಯ್ತದೆ, ಸುಳಿನ ಹಿಂಗೆ ಹಿಡಿದ್ರೆ ಈಸಿಯಾಗಿ ಬಂದ್ಬಿಡ್ತದೆ. ಸೊ ಇದು ಒಂದು ಅಕಸ್ಮಾತ್ ಅಲ್ಲಿ ತಪ್ಪಿಸ್ಕೊಂಡ್ರೆ ಮಧ್ಯ ಮಿಡ್ ಟಿಲ್ಲರಿಂಗ್ ಸ್ಟೇಜ್ ಅಂತ ಹೇಳ್ತೀವಿ, ಅಂದರೆ ನಾಟಿ ಮಾಡಿದ 45-55 ದಿವಸದೊಳಗಡೆ ನೀನು ಹೊಟ್ಟೆ ಕಟ್ಟಬೇಕು. ಅಂಥ ಸಂದರ್ಭದಲ್ಲಿ ಕೆಲವು ಹೋಗಿ ಈ ಎಲೆಯ ಕಂಕಳಲ್ಲಿ ಈ ಪತಂಗ ಸುಮಾರು 50-80 ಮೊಟ್ಟೆಗಳನ್ನು ನೀಡುತ್ತದೆ. ಮೊಟ್ಟೆಗಳು ಒಂದು ವಾರದಲ್ಲಿ ಮರಿಯಾಗಿ ಆ ಕಂಕಳಲ್ಲಿ ಮೊಟ್ಟೆ ಇಕ್ಕೋದ್ರಿಂದ ಕಾಂಡವನ್ನು ಅಲ್ಲೇ ಕೊರಿತವೆ. ಹಾಗಾಗಿ ಇದು ಸುಳಿ ಒಣಗೋಗುವಂಥದ್ದು ಒಂದು ಸಂಭವ ಇರ್ತದೆ. ಹೊಟ್ಟೆ ಬರುವಂಥದ್ದಲ್ಲಿ ಏನಾರ ಸುಳಿ ಕೊರೆದಾಗ ತೆನೆಯನ್ನು ಹೊರಗಡೆ ಬರ್ತದೆ, ಆದರೆ ಬೆಳ್ಳಗಿರ್ತದೆ, ಜಳ್ಳಿರ್ತದೆ, ಯಾವುದೇ ರೀತಿ ಕಾಳು ತುಂಬಿರೋದಿಲ್ಲ. ಇದು ಈ ಒಂದು ಹಳದಿ ಕಾಂಡದ ಕೊರತದ ಹಾನಿಯ ಲಕ್ಷಣ. ಇನ್ನೊಂದು ಗರಿ ಮಡಿಸುವುಳ್ಳ ಎಲ್ಲಿ, ಇದು ವಾತಾವರಣದಲ್ಲಿ ಈಗ ಬಿಸಿಲು, ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾಟಿ ಮಾಡಿದ ಒಂದು ತಿಂಗಳಿಗೆ ಬರ್ತದೆ, 1 ಅಥವಾ 1.5 ತಿಂಗಳು ಅಂದರೆ ತೆಂಡೆ ಹೊಡೆಯುವಂತ. ತೆಂಡೆ ಹೊಡೆಯುವಾಗ ಏನಾಗ್ತದೆ, ಗರಿಗಳು ಬಿಳಿ ಹುಳ ಇರ್ತದೆ, ಒಂದು ಕೆರೆದ ಎಲೆಗಳು ತಿಂತ ಕೆರೆದ ಎಲೆಗಳು ತಿನ್ನಬೇಕಾದ್ರೆ ಅದು ಎಲೆಗಳು ಮಡ್ಚ್ಕತ್ತದೆ. ಈ ಒಂದು 2-3 ಎಲೆ ಸೇರಿಸ್ಕೊಂಡು ಅದು ಗೂಡು ಮಾಡ್ಕೋತದೆ, ಎಲ್ಲ ಎಲೆಗಳು ಇದಾಯ್ತದೆ. ಅದು ಕೋಸಾವಸ್ಥೆಗೆ ಹೋದಾಗ ಎಲೆಗಳೆಲ್ಲ ಮೇಲ್ಗಡೆ ಬಂದಾಗ ಏಣಿಯಾಕಾರದ ಬಿಳಿ ಗೆರೆಗಳು, ಕೊಕ್ಕರೆ ರೋಗ ಅಂತ ಏನು ಹೇಳ್ತೀರಿ ಹಂಗೆ, ಎಲೆಗಳ ಮೇಲೆಲ್ಲ ಏಣಿಯಾಕಾರದ ಬಿಳಿ ಗೆರೆಗಳು ಉಂಟಾಗ್ತವೆ. ಇನ್ನೊಂದು ಕೊಳವೆಗಳು, ಕೊಳವೆಗಳು ಅಂತ ಅಂದರೆ ಇದು ಒಂದು ಪತಂಗದಿಂದ ಬರುವಂಥದ್ದು, ಬಿಳಿ ಪತಂಗ ಅಂತ ಅಂದ್ಬಿಟ್ಟು. ಸೊ ಅದರ ಮೇಲೆ ಕಪ್ಪು ಸಣ್ಣ ಸಣ್ಣ ಚುಕ್ಕೆಗಳಿದ್ದಾವೆ. ಇದು ಕೂಡ ಸುಮಾರು 50 ಮೊಟ್ಟೆಗಳಿರ್ತದೆ. ಮೊಟ್ಟೆಗಳ ಎಲೆ ಕಂಕಳಲ್ಲಿರ್ತಿಂದ ತುದಿಗಳಿಗೆ ಹೋಗಿ ಬೆಳೀತಾ ಬೆಳೀತಾ ಎಲೆ ತುದಿ ಭಾಗಕ್ಕೆ ಹೋಗ್ತದೆ. ಅಲ್ಲಿ ಎಲೆನ ಕಟ್ ಮಾಡ್ತದೆ, ಒಂದು 2 ಇಂಚು ತುದಿ ಎಲೆ ಬಿಟ್ಬಿಟ್ಟು ಕಟ್ ಮಾಡಿದಟ್ಟಿಗೆ ಅದು ಒಳಗಡೆ ಹೋಗಿ ತಿನ್ಕೊಂಡು ರೋಲ್ ಮಾಡ್ಕೋತದೆ. ಒಂಥರ ಕೊಳಪೆ ರೀತಿ, ನಾವು ಒಲೆ ಊತ್ತಿದ್ವಲ್ಲ ಕೊಳವೆ, ಆ ಥರ ಸಣ್ಣ ಸಣ್ಣವು ಒಂದು 2-3 ಇಂಚು ಕೊಳವೆಗಳು ಕೆಳಗಡೆ ಬೀಳ್ತವೆ, ನೀರಲ್ಲಿ ತೇಲಾಡ್ತಾ ಇರ್ತವೆ. ಕೆಲವು ಗಿಡದಲ್ಲೇ ಕೊಳವೆ ಆಕಾರದಲ್ಲಿತ್ತು, ಅದ್ರ ಒಳಗಡೆ ನೋಡಿದ್ರೆ ಸಣ್ಣ ಒಂದು ಕಪ್ಪು ತಲೆ ಇರುವಂಥ ಒಂದು ಹುಳನ ನೀವು ನೋಡ್ಬೋದು. ಅದಕ್ಕೆ ಇದಕ್ಕೆ ಕೊಳವೆ ಹುಳು ಅಂತ ಹೇಳ್ತೀವಿ. ಸುಳಿ ನೊಣ ಅಂತ ಹೆಚ್ಚಿಗೆ ಇಲ್ಲ, ಕಣೆ ನೊಣ ಅಂತ ಅಂದ್ಬಿಟ್ಟು ಕೆಲವು ಭಾಗದಲ್ಲಿ ಮಾತ್ರ, ಇದು ಕರಾವಳಿ ಪ್ರದೇಶದಲ್ಲಿ ಎಲ್ಲಿ ಭತ್ತ ಬೆಳೀತಾರೆ ಅಲ್ಲಿ ಈ ಥರ ಬಾಧೆಗಳಿದೆ. ಮತ್ತು ತೆನೆ ತೆಗಣೆ ನಮ್ಮೆಲ್ಲೇ ಇದೆ, ತೆನೆ ತೆಗಣೆನೂ ಕೂಡ ಇವೆಲ್ಲ ಇದು ಬ್ರೌನ್ ಪ್ಲಾಂಟಪರ್ ಅಂತ ಅಂದ್ಬಿಟ್ಟು ಕಳೆದ ವರ್ಷ ಜ್ಯೋತಿ ತಳಿನಲ್ಲಿ ಮತ್ತು ಎಲ್ಲ ಹೈಬ್ರಿಡು RNR VNR ಎಲ್ಲ ಹೈಬ್ರಿಡು KR Nagar ಮತ್ತು ನರಸೀಪುರ ಭಾಗದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಇದು ಬಂತು. ಇದು ಒಂದು ವಿಶೇಷ ರೀತಿ ಬರಬೇಕಾದ್ರೆ ಲಾಸ್ಟ್ ಇಯರು ನಿಮಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಯಥೇಚ್ಛವಾಗಿ ಮಳೆ ಆಯಿತು. ಯಥೇಚ್ಛವಾಗಿ ಮಳೆ ಆದಾಗ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಈ ಒಂದು ಬ್ರೌನ್ ಪ್ಲಾಂಟಾಪರ್ ಕಂದು ಜಿಗಿಬುಳು ಅಂತ ಅಂದ್ಬಿಟ್ಟು ಇನ್ನೊಂದು ಭತ್ತದಲ್ಲಿ ಮಿಡತೆ ಬರ್ತದೆ. ಇದು ಕೂಡ ಒಂದು ವಿಶೇಷ ವಾತಾವರಣದಲ್ಲಿ ಇದ್ದಾಗ ಬರ್ತದೆ, ಎಲ್ಲ ಕಾಲದಲ್ಲೂ ಬರೋದಿಲ್ಲ. ಹಳದಿ ಕಾಂಡ ಕೊರಕ ಅಂತ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಯೆಲ್ಲೋ ಸ್ಟೆಮ್ ಬೋರರ್ ಅಂತಾರೆ. ಇದು ಸಸಿಮಡಿಯಿಂದ ಬೆಳವಣಿಗೆ ಹಂತದ ಭತ್ತದ ಎಲ್ಲ ಹಂತದಲ್ಲೂ ಕೂಡ ಬರ್ತದೆ. ನಂತರ ಒಣಗಿದ ಸುಳಿ ಅಥವಾ ಬಿಳಿ ಚೆನ್ನೆಗಳನ್ನು ಕೈಯಿಂದ ಎಳೆದರೆ ಸುಲಭವಾಗಿ ಬರ್ತದೆ. ಅಂದರೆ ಸುಮ್ಮನೆ ಹಿಂಗೆ ಈಜಿದರೆ ಕೀಟ ಬಂದಿರುವಂಥದ್ದು. ಸೊ ನಿಮಗೆ ಈ ಕೀಟ ನಮ್ಮ ಇದರಲ್ಲಿ ಬಂದಿದೆ. ಒಂದೇ ಸಾರಿ ನಾಟಿ ಮಾಡೋದ್ರಿಂದ ಒಕ್ಕಲು ಆದ ನಂತರ ಈ ಕೀಟಗಳಿಗೆ ಸತತವಾಗಿ ಆಹಾರ ಸಿಗದೇ ಇರುವುದರಿಂದ ಹಾವಳಿ ಗಣನೀಯವಾಗಿ ನಿಯಂತ್ರಣವಾಗುವುದು. ಅಂದರೆ ನಾವು ಒಂದೇ ಸಾರಿ ಭತ್ತ ಹಾಕ್ತೀವಿ, ಒಂದೇ ಸಾರಿ ನಾಟಿ ಮಾಡ್ತೀವಿ, ಇದು ಒಂದು ಟೈಮ್ ಮಾತ್ರ ಬರ್ತದೆ, ಆ ಒಂದು ಸೀಸನ್ ಬರ್ತದೆ. ಹಿಂದೆ ಮುಂದೆ ಬೆಳೆಗಳಿಲ್ಲದೇ ಇದ್ದಾಗ ಅಲ್ಲಿಗೆ ಆ ಒಂದು ಉಪಟಳ, ಈ ಒಂದು ಕೀಟದ ಉಪಟಳ ಕಡಿಮೆ ಆಗ್ತಾ ಬರ್ತದೆ. ಶಿಫಾರಸು ಪ್ರಮಾಣದಲ್ಲಿ ಈ ಥರ ಹುಳಗಳು ಕಂಡು ಬಂದಾಗ ನಾವೇನು, ಈಗ 40 kg ಸಾರಜನಕ, 20 kg ರಂಜಕ, 20 kg ಪೊಟಾಸ್ ಒಂದು ಎಕರೆಗೆ ನಾವು ರೆಕಮೆಂಡ್ ಮಾಡೋದು, ಅದರಲ್ಲಿ ಒಂದು 40 kg ಒಂದು 30 kg ಕೊಟ್ಟರೆ ಸಾಕು ಸಾರಜನಕ. 10 kg ಸಾರಜನಕ ಕಡಿಮೆ ಮಾಡಿದ್ರೆ ಈ ಒಂದು ಕೀಟದ ಬಾಧೆಯನ್ನು ನಾವು ತಪ್ಪಿಸ್ಬೋದು. ಕೀಟನ ಯಾವ ಹಂತದಲ್ಲಿ ಹಾನಿಯ ನಷ್ಟ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ನಾವು ಹೇಳ್ತೀವಿ, ಅಂದರೆ ಎಷ್ಟು ಪ್ರಮಾಣದಲ್ಲಿ ಇದ್ದಾಗ ನಾವು ಬರೀ ಹುಳ ಬತ್ತು ಅಂತ ಅಂದ್ಬಿಟ್ಟು ಏಕ್ತಮ್ ಕೀಟನಾಶಕ ನಾವು ಸಿಂಪಡಣೆ ಮಾಡೋದು ಬಾರದು. ಇದು ಕೆಲವು ತಳಿಗಳಿಗೆ ಬರ್ತದೆ, ಕೆಲವು ತಳಿಗಳಿಗೆ ಬರುವುದಿಲ್ಲ, ಎಲ್ಲ ತಳಿಗಳಿಗೂ ಕೂಡ ಬರುವುದಿಲ್ಲ. ಕೆಲವು ರೋಗ ನಿರೋಧಕ ತಳಿಗಳಿರ್ತವೆ, ಅಂಥವನ್ನು ನಾವು ಬೆಳಿಬೇಕಾಗ್ತದೆ. ಮೊದಲನೇದಾಗಿ ಇದು ಮಾಗಿ ಉಳುಮೆ ಮಾಡಬೇಕು. ಸಮ್ಮರ್ನಲ್ಲಿ ಮೊದಲನೇ ಮಳೆ ಬಿದ್ದಾಗ ಭೂಮಿ ತೇವಾದಾಗ ಮಾಗಿ ಉಳುಮೆ ಅಂತ ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಉಳುವಾಗ ಅಥವಾ ಟ್ರ್ಯಾಕ್ಟರಲ್ಲೇ ಉಳಲಿ ಅಥವಾ ನೇಗಿಲಲ್ಲೇ ಉಳ್ಳಿ ಉಳಿದ್ರೆ ಉಳುಮೆ ಮಾಡಿದ್ರೆ ಹಿಂದ್ಗಡೆ ಕೊಕ್ಕರೆಗಳಿರ್ತವೆ, ತಾವೆಲ್ಲ ಗಮನಿಸಿರ್ಬೋದು. ಕೊಕ್ಕರೆಗಳು ಬರುವುದು ಏನಕ್ಕೆ ಅಂತ ಅಂದರೆ ಮೊಟ್ಟೆಗಳನ್ನ ಎಕ್ಕಂದು ತಿನ್ನಲಿಕ್ಕೆ, ಆ ಹುಳಗಳನ್ನ ಎತ್ಕ ತಿನ್ನಕ್ಕೆ, ಮತ್ತು ಎರೆಗಳು ಹುಳಗಳು ಇದ್ದರೆ ಯಾವುದು ಸಾವಯವ ಕೃಷಿನಲ್ಲಿ ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಹಾಕಿರ್ತಾರೆ ಅಂಥ ಇತರಲ್ಲಿ ಕೂಡ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಇರ್ತವೆ, ಅದಕ್ಕೂ ಕೂಡ ಬರ್ತದೆ. ಆದರೆ ಹುಳುಗಳ ಜಾಸ್ತಿ ಎಕ್ಕ ತಿನ್ನಕ್ಕೆ ಬರ್ತವೆ. ಇದು ಒಂದು ತೆಂಡಲ್ಲಿ ಒಂದು ಅಥವಾ ಎರಡು ಸತತವಾಗಿ ಇದ್ದರೆ ಮಾತ್ರ ಸಿಂಪಡಣೆ, ಇಲ್ಲದರೆ ಅದೇ ರೀತಿ ಅಲ್ಲೊಂದು ಇಲ್ಲೊಂದು ಬಂದರೆ, ಅಥವಾ ಈ ತೆವರಿ ಅಂಚಲ್ಲಿ ಸಾಮಾನ್ಯವಾಗಿ ಇದು ಜಾಸ್ತಿ ಕಾಣಿಸ್ಬೋದು. ಯಾಕೆಂದರೆ ತೆವರಿ ಅಂಚಲ್ಲಿ ನೀವು ಯೂರಿಯಾ ಹಿಂಗೆ ಎರಚುವಾಗ ಒಡೆದಾಗ ಹೋಗ ತೆವರಿಗೆ ಹೊಡೆದು ಕೆಳಗಡೆ ಬೀಳ್ತದೆ ಯೂರಿಯಾ. ಇತ್ತಲಿಂದ ಇರ್ತೀರಿ, ಅತ್ಲಿಂದು ಇರ್ತೀರಿ, ಯಾವ ಕಡೆಯಿಂದ ಇರ್ತೀರಿ, ತೆವರಿಗಳ ಮಗ್ಗಲಲ್ಲಿ ಜಾಸ್ತಿ ಭತ್ತ ಚೆನ್ನಾಗಿ ಬೆಳೆದಿರ್ತದೆ, ತಾವು ಗಮನಿಸಿರ್ಬೋದು. ಮಣೆ ಅಂತ ಹೊಡಿತಾರೆ, ಆ ಮಣೆ ಹೊಡೆದಾಗ ಏನಾಯ್ತದೆ, ಫಲವತ್ತಾಗಿರುವಂಥ ಮಣ್ಣು ತೆವರಿ ಮಗ್ಗಲಿಗೆ ಹೋಗ್ತದೆ. ತೆವರಿ ಮಗ್ಗಲಿಗೆ ಹೋದಾಗ ಏನಾಗ್ತದೆ, ಇಲ್ಲಿ ಅಲ್ಲಿ ಭತ್ತ ಚೆನ್ನಾಗಿ ಬರ್ತದೆ ನಾಟಿಗ ಮಾಡಿದ ಮೇಲೆ. ಆ ಭತ್ತ ಚೆನ್ನಾಗಿ ಬಂದಾಗ ಸ್ವಲ್ಪ ಬೇಗ ತೆನೆ ಬರ್ತವೆ, ಆ ತೆನೆಗಳಿಗೆ ಈ ರೋಗದ ಬಾಧೆ, ಈ ಕೀಟದ ಬಾಧೆ ಜಾಸ್ತಿ ಆಗ್ತದೆ. ಯಾವುದೇ ಒಂದು ಕೀಟಗಳು ಒಂದು ಬೆಳೆಗೆ ಬರಬೇಕಾದ್ರೆ ಉಪಟಳಗಳು ಜಾಸ್ತಿ ಆದಾಗ ನಾವು ಸಿಂಪಡಣೆನ ಕೈಗೊಳ್ಬೇಕಾಯ್ತದೆ. ಇಲ್ಲದೆ ಹೋದರೆ ಅದನ್ನು ಒಂದು ಕಡಿಮೆ ಖರ್ಚಿನ ಔಷಧಿ ಅಂತೀವಿ. ಈಗ ಕ್ಲೋರೋಪೈರಿಪಾಸು, ಕ್ಲೋರೋಪೈರಿಪಾಸು ಅಥವಾ ಮಾನೋಕ್ರೋಟೋಪಾಸ್ ಅಂತ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ನೀವು ಅಲ್ಲಿ ಹೋದರೆ 50% ಸಬ್ಸಿಡಿ ಇರ್ತದೆ ಅದಕ್ಕೆ. ಅಲ್ಲಿ 50% ಸಬ್ಸಿಡಿ ಕೊಟ್ಬಿಟ್ಟು ನೀವು ತಂದು ಹೊಡೆದ್ರೆ ಒಂದು ಕಡಿಮೆ ಕ್ಲೋರೋಪೈರಿಪಾಸ್ ಅಥವಾ ಮಾನೋಕ್ರೋಟೋಪಾಸ್ ಅಥವಾ ರೋಗರ್ ಈ ಔಷಧಿಗಳನ್ನ 1-1.5 ml 1 liter ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿ. ಸಿಂಪಡಣೆ ಮಾಡಬೇಕಾದ್ರೆ ಗದ್ದೆಯಲ್ಲಿ ನೀರನ್ನ ಬಸಿಬೇಕು. ಇಲ್ಲದೆ ಹೋದರೆ ಹುಳುಗಳು ಕೆಳಗಡೆ ನೀರೊಳಗಡೆ ಬಿದ್ದರೆ ಅವು ಪುನಃ ನೀರು ಕುಡಿದ್ಬಿಟ್ಟು ಬದುಕಬಿಡ್ತವೆ. ಯಾವುದೇ ಕೀಟನಾಶಕದಿಂದ ಸಾಯೋದಿಲ್ಲ ಹುಳುಗಳು. ಸಾಮಾನ್ಯವಾಗಿ ನೀರನ್ನ ಬಸ್ತಾಕಿ ಒಡೆಯೋದೊಳ್ಳೆಯದು. ಯಾವಾಗ ಯೂರಿಯಾ ಎರಚಬೇಕಾದ್ರೆ ಅಥವಾ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕಾದ್ರೆ ರೋಗ ಬಂದಿರಲಿ ಕೀಟ ಬಂದಿರಲಿ ಅದೊಂದು ಮಾತ್ರ ತಾವು ತಿಳ್ಕೋಬೇಕು. ಇವು ಕೆಲವು ಕಾಂಡ ಕೊರಕ, ಭತ್ತದಲ್ಲಿ ಕಾಂಡ ಕೊರಕ ಬಂದಾಗ ನಾವು ಯಾವುದು ರಾಸಾಯನಿಕ ಸಿಂಪಡಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಮಾನೋಕ್ರೋಟೋಪಾಸ್ ಅಂತ ಇದೊಂದು ಹಳೆಯದು ತಂಡೆ ಹೊಡೆಯುವ ಹಂತದಲ್ಲಿ ಅಂದರೆ ನಾಟಿ ಮಾಡಿದ ಒಂದು 30 ದಿವಸಕ್ಕೆ ಒಂದು ಸಿಂಪಡಣೆ. ನಾನು ಆವಾಗಲೇ ಹೇಳಿದೆ ನೀರನ್ನ ಬಸಿಬೇಕು, ನೀರನ್ನ ಬಸ್ತು ಸಿಂಪಡಣೆ ಮಾಡಿದರೆ ಒಂದೇ ಸಿಂಪಡಣೆ ಸಾಕು, ಕಂಟ್ರೋಲ್ ಆಗ್ತದೆ. ಮತ್ತು ತೆನೆಗಳು ಬಿಳಿ ತೆನೆಗಳು ಅಲ್ಲೊಂದಿಲ್ಲೊಂದು ಒಂದು ಪಾತಿಲಿ ಒಂದು 30-40 ಕಂಡರೆ ಸಿಂಪಡಣೆ ಮಾಡಲೇಬೇಕು. ಆವಾಗ ಸ್ವಲ್ಪ ಕಾಸ್ಟ್ಲಿ ಇದ್ದು ಸಿಂಪಡಣೆ ಮಾಡಬೇಕಾಯ್ತದೆ. ಅದರಲ್ಲಿ ಈಗ ಹೊಸದಾಗಿ ಬಂದಿರುವಂಥದ್ದು ಲ್ಯಾನ್ಸರ್ ಗೋಲ್ಡ್ ಅಂತ, ಕ್ಲೋರೋಪೈರಿಪಾಸ್ ಅಂತ ಅಂದ್ಬಿಟ್ಟು ಇದು 2 ml 1 liter ನೀರಲ್ಲಿ. ಈಗ ಬರುವೆಲ್ಲ ಹೊಸ ಮಾಲಿಕ್ಯೂಲು 1 gram ಅಥವಾ 0.5 ml. ಇಮಿಡಾಕ್ಲೋಪ್ರಿಡ್ ಆದರೆ 0.5 ml ಸಾಕು, 0.5 ml ಇಮಿಡಾಕ್ಲೋಪ್ರಿಡ್ ಆದರೆ. ಅವೆಲ್ಲ ಕಾಸ್ಟ್ಲಿಯಾಗಿ ಬಂದವೆ, ಈಗ ಹೊಸ ಮಾಲಿಕ್ಯೂಲ್ಸು ಬಂದಿದ್ದಾವೆ, ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಸೊ ಇವುಗಳು ಒಂದು ಸಿಂಪಡಣೆ ಮಾಡಿದರೆ ಭತ್ತಕ್ಕೆ ಬರುವ ಎಲ್ಲ ಕೀಟಗಳನ್ನೂ ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೋದು. ಆದರೆ ಒಂದಕ್ಕೆ ನೀವು ನೆಗ್ಲೆಕ್ಟ್ ಮಾಡ್ತು ಅಂದರೆ ಎಲ್ಲ ಹುಳುಗಳು ಜಾಸ್ತಿ ಆಗೋಯ್ತವೆ. ಹಾಗಾಗಿ ಒಂದು ಸಿಂಪಡಣೆಯನ್ನು ಕಡಿಮೆ ಖರ್ಚಿನ ಔಷಧಿನಲ್ಲಿ ನಾವು ಮಾಡಬೇಕಾಯ್ತದೆ. ಅಥವಾ ಕಾರ್ಬೋಪ್ಯೂರನ್ ಅಥವಾ ತಿಮ್ಮೆಟ್ ಅಂತ ಅಂದ್ಬಿಟ್ಟು ಈಗ ಹೊಸ ಮಾಲಿಕ್ಯೂಲ್ ಬಂದಿದೆ, ಪಲ್ವರ್ನೆಟ್ ಅಂತ ಅಂದ್ಬಿಟ್ಟು, ಅದನ್ನು 7-8 kg 1 ಎಕರೆಗೆ ಇರ್ತಿದ್ರೆ ಮರಳು ಮಿಕ್ಸ್ ಮಾಡ್ಕೊ ಇರ್ತಿದ್ರೆ. ಸೊ ಅದನ್ನು ಕೂಡ ಈ ಒಂದು ಜಾಸ್ತಿ ಇದ್ದಾಗ, ಉಪಟಳ ಜಾಸ್ತಿ ಇದ್ದಾಗ ಮಾಡಿ. ಇಲ್ಲ ಅಂದರೆ ಬೇರೆ ಕೆಲವು ಕೆಮಿಕಲ್ ಇದ್ದಾವೆ, ಪಿಪ್ರೋನಿಲ್ ಅಂತ ಅಂದ್ಬಿಟ್ಟು ಅಥವಾ ಪಿನಾಲ್ ಪಾಸು, ಅದು ಹಳೆಯದು, ಅದು 2 ml 1 liter ನೀರಿನಲ್ಲಿ ಬೆರೆಸಿ. ಕೆಲವು ರೋಗ ನಿರೋಧಕ ಈ ತಳಿಗಳನ್ನ ಈಗ ಯಾರು ಬೆಳೀತಾ ಇಲ್ಲ, ರೈತರು IR ತಳಿಗಳು ಈಗ ಯಾರು ಬೆಳೀತಾ ಇಲ್ಲ. IR 20 ಅಂತ ಒಂದು ಕಾಲದಲ್ಲಿ ಬಹಳ ಪ್ರಚಲಿತವಾದಂಥ ಒಂದು ತಳಿ, ಹಾಗಾಗಿ ಇದು ಯಾವ ತಳಿಗಳನ್ನು ಬೆಳೀತಾ ಇಲ್ಲ. ಹಾಗಾಗಿ ಈಗ MSN 99 ಅಂತ ಒಂದು ಬಂದಿದೆ ಭತ್ತ, KMP 179 ಅಂತ ಒಂದಿದೆ, 101 ಅಂತ ಇದೆ, ತನು ಅಂತ ಅಂದ್ಬಿಟ್ಟು. ಸೊ ಆ ಭತ್ತಗಳನ್ನ ನಾವು ಬೆಳಿಬೇಕಾಯ್ತದೆ. ಅಥವಾ ಹೈಬ್ರಿಡ್ ಆದರೆ KRH 4 ಅಂತ ಇದೆ, ಸೊ ಇನ್ನೊಂದು ಹೈಬ್ರಿಡ್ ಬರ್ತದೆ, KRH 220 ಅಂತ ಇನ್ನೊಂದು ಭತ್ತ ಬರ್ತಾ ಇದೆ. ಸೊ ಇದು IR 64 ಇತ್ತು, ಆ ಥರ ಬದಲು ಒಂದು ಭತ್ತ ಬಿಡ್ತಾ ಇದ್ದೀವಿ. ಒಂದುವರೆ ಭತ್ತ ಅಥವಾ ಪುರಿಗೆ ಬೇಡಿಕೆ ಇರುವಂಥ ಭತ್ತ ಅಂತ ಅಂದರೆ 220 ಅಂತ ಅಂದ್ಬಿಟ್ಟು ಒಂದು ಭತ್ತದ ತಳಿ. ಸರಿಯಾದಂಥ ಔಷಧಿಗಳನ್ನ ಸರಿಯಾದ ಸಮಯದಲ್ಲಿ ಸಿಂಪಡಣೆ ಮಾಡಬೇಕು. ಇದು ಯಾವುದು ಮಾಡೋದಿಲ್ಲ, ಜ್ಯೋತಿ ಹಾಕ್ಬಿಡ್ತಾರೆ, ಇಲ್ಲ ಯೂರಿಯಾ ಜಾಸ್ತಿ ಹೊಡೆಬಿಡ್ತಾರೆ, ಬೆಂಕಿ ರೋಗ ಬಂದ್ಬಿಡ್ತದೆ. ಬೆಂಕಿ ರೋಗ ಬಂದರೆ ಅದನ್ನು ಸಿಂಪಡಣೆ ಮಾಡೋಕ್ಕೆ ಯಾವುದೋ ಒಂದು ಬೇವಿಷ್ಣಿ ನೋಡಿತಾರೆ, ಅದು ಕಂಟ್ರೋಲ್ ಆಗೋದಿಲ್ಲ. ಇನ್ನೊಂದು ಬೀಮ್ ಹೊಡಿತಾರೆ, ಅದು ಕಂಟ್ರೋಲ್ ಆಗೋದಿಲ್ಲ. ಈಗ ಹೊಸ್ತಾ ಬಂದಿದೆ ನೇಟಿವ್ ಅಂತ ಅಂದ್ಬಿಟ್ಟು ಇದು ಎರಡು ಕಾಂಬಿನೇಷನ್ನು, ಟ್ರೈಪ್ಲಾಕ್ಸಿಸ್ಟ್ರೋಬಿನ್ ಮತ್ತು ಟೆಬುಕನಜೋಲ್ ಅಂದ್ಬಿಟ್ಟು ಎರಡು ಔಷಧಿ ಅದರಲ್ಲಿ ಉಂಟು. ಹಾಗಾಗಿ ಅದು ಎಫೆಕ್ಟಿವಾಗಿ ಕಂಟ್ರೋಲ್ ಆಯ್ತದೆ. ಇದೊಂದೇ ಬೆಂಕಿ ರೋಗ ಅಲ್ಲ, ಶೀತ ಬ್ಲೈಟು ಕಂಟ್ರೋಲ್ ಆಯ್ತದೆ, ತೆನೆ ಕವಚ ಕೊಳೆ ರೋಗನೂ ಕಂಟ್ರೋಲ್ ಆಯ್ತದೆ, ಎಲೆ ಕವಚ ಕೊಳೆ ರೋಗನೂ ಕಂಟ್ರೋಲ್ ಆಯ್ತದೆ, ಊದ್ಬತ್ತಿನೂ ಕಂಟ್ರೋಲ್ ಆಯ್ತದೆ, ಎಲ್ಲ ರೋಗಗಳಿಗೆ ರಾಮಬಾಣ ಇದ್ದಂಗೆ. ನೇಟಿವ್ ಎಪ್ಪತ್ತೈದು ಇಪ್ಪತ್ತೈದು ಅಂತ ಅಂದ್ಬಿಟ್ಟು NATIO 75% WP ಪೌಡರ್ ಇದು. ಸೊ ಇದ 4 ಗ್ರಾಮು 10 ಲೀಟರ್ ನೀರಿದೆ, 15 ಲೀಟರ್ ಕ್ಯಾನ್ ಆದ್ರೆ ಒಂದು ಕ್ಯಾನ್ಗೆ 6 ಗ್ರಾಮ್. ಇದೊಂದೇ ಹೊಡಿಬೇಕು ನೀವು. ಇದನ್ನ ರೋಗ ಯಾವುದೇ ತಳಿ ಬೆಳೀರಿ, ನೀವು ನಿಮಗೆ ಬಿಟ್ಟಿತ್ತು, ನಿಮ್ಮ ವಿವೇಚನೆ ಬಿಟ್ಟಿತ್ತು. ನೀವು ಜ್ಯೋತಿನಾರ ಬೆಳೀರಿ, ಇನ್ನೊಂದರ ಬೆಳೀರಿ, ಆದರೆ ವಡೆ ದಾಟದ ಮೇಲೆ ನೀವು ಗದ್ದೆಗಿಳಿಬಾರ್ದು. ವಡೆ ದಾಟದ ಮೇಲೆ ಯಾವುದೇ ರಾಸಾಯನಿಕ ಗೊಬ್ಬರ ಕೊಡಬಾರ್ದು, ಯಾವುದೇ ಕಳೆನಾಶಕ ಕೊಡಬಾರ್ದು, ಯಾವುದರ ಶಿಲೀಂದ್ರನಾಶಕವನ್ನು ಸಿಂಪಡಣೆ ಮಾಡಬಾರ್ದು. ಗಿಡಕ್ಕೆ ವಯಸ್ಸಾಗೋಗಿರ್ತದೆ, ಗಿಡ ಎಳಕುವಂಥ ಶಕ್ತಿನ ತುಂಬ ಕಡಿಮೆ ಆಗಿರ್ತದೆ, ಆವಾಗ ನೀವು ಸಿಂಪಡಣೆ ಮಾಡಿದ್ರೆ ಏನು ಉಪಯೋಗ ಇರೋದಿಲ್ಲ. ಹಾಗಾಗಿ ನೀವು ಈ ಹೊಟ್ಟೆ ಬರ್ತದೆ ನೋಡಿ, ಹೊಟ್ಟೆ ಬಂದು ಇನ್ನೇನು ಇನ್ನೊಂದು ವಾರದಲ್ಲಿ ಓಪನ್ ಆಗ್ತದೆ ಅಂಥ ಸಂದರ್ಭದಲ್ಲಿ, ಅಂದರೆ ಹೊಟ್ಟೆ ಬರುವ ಹಂತದಲ್ಲಿ ನೀವು ಯಾವುದೇ ಔಷಧಿ ಹೊಡೆದ್ರೂ ಗಿಡ ತಗೋತದೆ. ಯಾಕೆಂದರೆ ಇನ್ನೂ ಎಲೆಗಳು ಹಸಿರಾಗಿರ್ತವೆ, ಜೆಳ್ಳಾಗ್ಬಿಡ್ತದೆ ಭತ್ತ. ಹೊಡೆ ಬರುವಾಗ ಏನಾರ ಬೆಂಕಿ ರೋಗ ಬಂತು ಅಂದರೆ, ಕುತ್ತಿಗೆ ಬೆಂಕಿ ರೋಗ, ಶೇಕಡ 100%ರಷ್ಟು ಜೆಳ್ಳಾಗ್ತದೆ. ಕಾಳು ತುಂಬುವ ಹಂತದಲ್ಲಿ ಬಂದರೆ ಶೇಕಡ 50%ರಷ್ಟು, ಅಂದರೆ ಹಾಲು ತುಂಬುವ ಅಂತ, ಹಾಲು ತುಂಬುವ ಹಂತದಲ್ಲಿ ಏನಾರ ಬಂದರೆ ಶೇಕಡ 50%ರಷ್ಟು ಜೆಳ್ಳಾಗ್ತದೆ. ಅಂದರೆ ಅರ್ಧಂಬರ್ಧ ಭತ್ತ, ಅರ್ಧ ತುಂಬುತ್ತದೆ ಅರ್ಧ ತುಂಬೋದಿಲ್ಲ. ನೀವು ಭತ್ತನ ನೀರಿಗೆ ಹಾಕಿದ್ರೆ ಅರ್ಧ ನೀರಿನಲ್ಲಿ ಮುಳುಗ್ತದೆ, ಇನ್ನು ಅರ್ಧ ಮೇಲೆ ತಿಂತದೆ. ಆ ಥರ ಒಂದು ಪರಿಸ್ಥಿತಿ ಆಗ್ತದೆ. ಜೆಳ್ಳಾಗೋದು ಈ ವಡೆ ಇನ್ನೇನು ಓಪನ್ ಆಗಿ ಪಾಲಿನೇಷನ್ ಆಗಬೇಕು, ಕೃದಕ್ಕೆ ಅದು ಸೆಲ್ಫ್ ಪಾಲಿನೇಟೆಡ್ ಕ್ರಾಪು. ಆವಾಗ ನಾವು ಒಳಗಡೆ ತಿರುಗಾಡಬಾರ್ದು, ಯಾವುದೇ ಕಳೆ ಇದು ಮತ್ತೊಂದು ಮಗದೊಂದು ಅಂತ ಅಂದ್ಕೊಂಡು, ಆಮೇಲೆ ಯೂರಿಯಾ ಎರಿಸಲೇಬಾರ್ದು, ಜೆಳ್ಳಾಗ್ಬಿಡ್ತದೆ. ಇವಾಗ ಕಟಾವು ಸರಿಯಾದ ಸಮಯದಲ್ಲಿ ಕಟಾವು ಮಾಡಬೇಕು, ಎಲ್ಲ ಒಂದೇ ಸಾರಿ ಬಿತ್ತನೆ ಮಾಡಬೇಕು, ಆಗ ಈ ಒಂದು ಸಂದರ್ಭದಲ್ಲಿ ಬರುವುದಿಲ್ಲ. ಈ ಇನ್ನೊಂದು ಇದು ಯಾವಾಗ ಬರುವುದಿಲ್ಲ ಅಂತ ಅಂದರೆ, ಜಾಸ್ತಿ ಪೈರು ಬೆಳೆದ್ಬಿಟ್ಟು ಅಥವಾ ನಾಲೆಯಲ್ಲಿ ನಾಲೆಗಳು ನೀರು ಬಿಡೋದು ನಿಧಾನ ಆದರೆ ಪೈರು ಬೆಳೆದ್ಬಿಡ್ತವೆ, ಒಂದು 30 ದಿನಕ್ಕೆ ಪೈರು ಬೆಳೆದ್ಬಿಡ್ತವೆ. ಆವಾಗ ಏನು ಮಾಡ್ತೀವಿ, ಆ ಜುಟ್ಟನ್ನು ಮುರಿದು ನಾಟಿ ಮಾಡಬೇಕಾಯ್ತದೆ. ಜುಟ್ಟು ಮುರಿತರಿಂದ ಏನಾಗ್ತದೆ, ಅಲ್ಲಿ ತುದಿ ಭಾಗದಲ್ಲಿ ಈ ಒಂದು ಪತಂಗ ಮೊಟ್ಟೆ ಇಕ್ಕಿರ್ತದೆ. ಅದು ಒಳ್ಳೆ ಮೆಥಡೇ, ವೈಜ್ಞಾನಿಕ ಮೆಥಡೇ, ಯಾಕೆಂದರೆ ಎಲೆ ತುದಿ ಭಾಗದಲ್ಲಿ ಮೊಟ್ಟೆ ಇಕ್ಕಿರ್ತದೆ, ಆ ಒಂದು ಮೊಟ್ಟೆಗಳು ನಾಶ ಆಗ್ತವೆ. ಹಾಗಾಗಿ ಅದು ಕೂಡ ಒಂದು ಮೆಥಡ್ ಇದರಲ್ಲಿ. ಮತ್ತು ಮೋಹಕ ಬಲೆಗಳು ಅಂತ ಅಂದ್ಬಿಟ್ಟು ಇದನ್ನು ಈ ಪತಂಗವನ್ನು ಆಕರ್ಷಣೆ ಮಾಡೋಕ್ಕೆ ಕೆಲವು ಮೋಹಕ ಬಲೆಗಳನ್ನ ಅಂತ ಅಲ್ಲಲ್ಲಿ ಒಂದು ಎಕರೆಗೆ 8 ರಿಂದ 10 ನಾವು ಕಟ್ಟಿದಾಗ ಏನಾಗ್ತದೆ, ಆ ಬಲೆ ಒಳಗೆ ಬಂದು ಈ ಗಂಡು ಪತಂಗ ಬಿದ್ದೋಯ್ತದೆ, ಹೆಣ್ಣನ್ನ ಅದು ಮೀಟ್ ಮಾಡ್ದೇ ಮೊಟ್ಟೆ ಇಕ್ಕೋದು ಕಡಿಮೆ ಆಗ್ತದೆ. ಆಗ ಉಪ್ಪಟ್ಟಳ ಈ ಚಿಟ್ಟೆ ಉಪ್ಪಟ್ಟಳ ಕಡಿಮೆ ಆಗ್ತದೆ. ಟ್ರೈಕೋ ಗ್ರಾಮ ಅಂತ ಅಂದ್ಬಿಟ್ಟು ಒಂದು ಸಿಗ್ತದೆ, ಒಂದು ಹುಳ, ಅದು ಸಣ್ಣ ಒಂದು ಕಣಜ ಜಾತಿಗೆ ಸೇರಿರುವಂಥದ್ದು ಟ್ರೈಕೋ ಗ್ರಾಮ. ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಟ್ರೈಕೋ ಡರ್ಮ ಬೇಡ, ಟ್ರೈಕೋ ಗ್ರಾಮ ಬೇರೆ, ಜೈಕೋ ಗ್ರಾಮ ಬೇರೆ. ಟ್ರೈಕೋ ಡರ್ಮ ಅಂದರೆ ಏನು ಹೇಳಿ, ಅದೊಂದು ಫಂಗಸ್ಸನ್ನು ಹತೋಟಿ ಮಾಡೋಕ್ಕೆ, ಬೀಜೋಪಚಾರ ಮಾಡೋಕ್ಕೆ ಅದನ್ನು ಬಳಸ್ತೀವಿ. ಟ್ರೈಕೋ ಗ್ರಾಮ ಅಂದರೆ ಒಂದು ಹುಳ, ಅದು ಕಣಜ. ಜೈಕೋ ಗ್ರಾಮ ಅಂದರೆ ಈ ಪಾರ್ಥೆನಿಯಂ ತಿನ್ನುವಂಥ ಒಂದು ದುಂಬಿ. ಸೊ ಹಾಗಾಗಿ ಅರ್ಧ ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬೇಡಿ. ನೆಕ್ಸ್ಟು ಗರಿ ಮಡಿಸಿ ಹುಳ ಅಂದರೆ ಬೆಳ್ಳಗೆ 2 ಅಥವಾ 3 ಗರಿಗಳನ್ನ ಸೇರಿಸಿ ಈ ಬಿಳಿಯ ಆಳಿ ಅಂತ ಕಾಣಿಸ್ತವೆ, ಆ ಗರಿಗಳು ಕೆದರಿ ಹೊರಗಡೆ ಬಂದಾಗ ಒಂದು ಬಿಳಿಯ ಏಣಿಯ ಆಕಾರದ ಗೆರೆಗಳನ್ನ ನಾವು ಇದರಲ್ಲಿ ಕಾಣ್ಬೋದು. ಇದನ್ನು ಅಷ್ಟೇ, ನಾವು ಸಾಮಾನ್ಯವಾಗಿ ತೆವರಿನ ಕೊಚ್ಚಿ ತೆವರಿನ ಮುಚ್ಚಬೇಕು, ಅಂದರೆ ಪ್ಲಾಸ್ಟರ್ ಮಾಡಬೇಕು. ಯಾಕೆಂದ್ರೆ ಇವೆಲ್ಲ ವೈಜ್ಞಾನಿಕ ಪದ್ಧತಿ, ಪುರಾತನ ಕಾಲದಿಂದ ಅದೆಲ್ಲ ಮಾಡ್ಕೊ ಬರ್ತಾ ಇದ್ದಾರೆ. ಹಂಗೆ ಬಿಟ್ಬಿಟ್ಟು ಇಟ್ಟು ನಾಟಿ ಮಾಡಿಬಿಡ್ತಾರೆ. ಆವಾಗ ಏನಾಗ್ತದೆ, ಈ ಕಳೆ ಗಿಡಗಳಲ್ಲಿ ಈ ಹುಳ ಇರ್ತವೆ. ನಾವು ಭತ್ತ ನೆಟ್ಟಿದ ತಕ್ಷಣ ಬಂದ್ಬಿಟ್ಟು ಅಲ್ಲಿಗೆ ಕೂತ್ಕೊಂಡು ಉಪ್ಪಟ್ಟಳ ಜಾಸ್ತಿ ಮಾಡ್ತವೆ. ಅದನ್ನು ಕಳೆ ಗಿಡಗಳು ಬಂದರೆ ಕಡಿಮೆ ಮಾಡಿ, ಮತ್ತು ಶಿಫಾರಸು ಮಾಡಿದಂಥ ಗೊಬ್ಬರಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿ, ಯಾವಾಗ ರೋಗಗಳು ಜಾಸ್ತಿ ಆಗ್ತವೆ, ಯೂರಿಯಾನ 25% ಕಡಿಮೆ ಮಾಡಿ. ನೀವು ಯೂರಿಯಾದಿಂದನೇ ಇರ್ತೀವಿ. ಈಗ ನ್ಯಾನೋ ಯೂರಿಯಾ ಅಂತ ಬಂದಿದೆ, ಒಂದು 4 ml ಒಂದು ಕ್ಯಾನ್ಗೆ, ಒಂದು 60-70 ml ಒಂದು ಕ್ಯಾನ್ಗೆ ಹಾಕೊಂಡು ನೀವು ಸಿಂಪಡಣೆ ಮಾಡಿಬಿಟ್ರೆ ಆಯಿತು, ಯೂರಿಯಾ ಹೆಚ್ಚು ಬೇಕಾಗಿಲ್ಲ. ಕಣೆ ಹುಳು ಅಂತ ಅಂದ್ಬಿಟ್ಟು ಈ ಇದು ಮರಿ ಹುಳು ಸೇರ್ಕೊಂಡು ಸಾಮಾನ್ಯವಾಗಿ ನಮ್ಮಲ್ಲಿಲ್ಲ, ಇದು ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಅಕಸ್ಮಾತ್ ಇಲ್ಲೂ ಕೂಡ ಮಳೆ ಏನಾರ ಬರಲಿ, ನಾಟಿ ಮಾಡ್ದ ಒಂದು ತಿಂಗಳಿಗೆ ಮಳೆ ಇಲ್ಲದಾಗ ಸಾಮಾನ್ಯಗೆ ಕಾಣಿಸ್ಕತ್ತದೆ. ಇದೊಂದು ಇದರಿಂದ ನೊಣದಿಂದ ಬರ್ತದೆ. ಸೊ ಕಣೆ ಅಂತ ಅಂದರೆ ಅದು ಎಲ್ಲಿ ಪೈರು ಬೆಳೀತಾ ಇರ್ತದೆ ಅಲ್ಲಿ ಹೋಗಿ ಕತ್ಕೊಂಡು ಚುಚ್ಚಿ ಗಾಯ ಮಾಡ್ತದೆ. ಆ ಪೈರು ಬೆಳೀತಾ ಇರೋದು ಕೆಳಗಡೆ ಬಕ್ಕ ಬಿಟ್ಟು ಮುರಿದೋಗ್ಬಿಡ್ತದೆ. ಸೊ ಅಷ್ಟೇ, ಇದು ಜಾಸ್ತಿ ಏನು ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಇದೇನಾರ ಕಣೆಗಳು ಬಂದಾಗ ಪೋರೇಟು ಅಥವಾ ಕಾರ್ಬೋಪ್ಯೂರನ್ನು ಅಥವಾ ಈಗ ಹೊಸದಾಗಿ ಬಂದಿರುವಂಥ ಫಿನಾಲ್ ಪಾಸು ಅಥವಾ ಅದನ್ನು ಸಿಂಪ ನೀವು ಭೂಮಿಗೆ ಹಾಕತ್ತೆ ಆದರೆ ಅದನ್ನು ಹತೋಟಿ ಮಾಡ್ಬೋದು. ತೆನೆ ತಿಗಣೆ ಎಲ್ಲೆಲ್ಲಿ ಈ ಗಮನ ಸಣ್ಣ ಯಾವುದು ಸಣ್ಣ ಭತ್ತಗಳು ಈ ಮೈಸೂರು ಮಲ್ಲಿಗೆ ಇಂಥ ಭತ್ತಗಳನ್ನ ನೀವು ಎಲ್ಲೆಲ್ಲಿ ಬೆಳೆಯಿರಿ, ಗಮನ ಸಣ್ಣ ಗಂಧಸಾಲಿ ಅಂತ ಒಂದು ಭತ್ತ ಇದೆ ಆ ಸಣ್ಣ ಭತ್ತ, ಅದನ್ನು ನೀವು ಎಲ್ಲಿ ಬೆಳಿತೀರಿ ಅಂದರೆ ಸೆಂಟೆಡಿರು ವೆರೈಟಿ ಕೆ ಆರ್ ಎಚ್ ಟು ಇಂಥವೆಲ್ಲನೂ ಬೆಳೆದಾಗ ಏನಾಗ್ತದೆ. ಸೊ ನಿಮಗೆ ಈ ಒಂದು ತೆನೆ ತಿಗಣೆದು ಕಾವಳಿ ಜಾಸ್ತಿ ಇರ್ತದೆ, ಅಂದರೆ ವಾಸನೆ ಇರುವಂಥ ಭತ್ತಗಳಿಗೆ ಇದು ಜಾಸ್ತಿ ಬರ್ತದೆ. ಸಾಮಾನ್ಯವಾಗಿ ಈಗ ನಾವು ನೋಡ್ತಾ ಇರೋ ಪ್ರಕಾರ ಯಾವುದು ಸೆಂಟೆಡ್ ವೆರೈಟಿ ಯಾರು ಬೆಳೀತಾ ಇಲ್ಲ, ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಮನೆ ಬಳಕೆ ಬಳ್ಕತ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಹುಳ ಬರ್ತದೆ. ನಾಟಿ ಮಾಡಿದ ಒಂದು ತಿಂಗಳಿಗೆ ಹೊಡಿಬೇಕು, ಅಥವಾ ಹುಳಗಳು ಕಂಡ ತಕ್ಷಣ ಜಾಸ್ತಿಯೇ ಶೇಕಡ 5% ಹೆಚ್ಚಾಗಿ ಡ್ಯಾಮೇಜ್ ಆಗಿದ್ದರೆ ಗಿಡಗಳು ನೀವು ಹೊಡಿಬೇಕು. 100 ಗಿಡಕ್ಕೆ ಒಂದು 5 ಗಿಡಕ್ಕೆ ಬಂದಿದ್ದರೆ ಅದು ಸಿಂಪಡಣೆ ಮಾಡುವಂಥ ಒಂದು ವಿಧಾನ. ಯಾವಾಗ ಇದು ಸಮಸ್ಯೆ ಕಾಣಿಸ್ತದೆ, ಇಲ್ಲಿ ಭತ್ತದ ಗದ್ದೆಗಳು ಬಂದಿದೆ ಕೆಲವು ವೇಳೆ ತೆನೆ ಬರುವ ಹಂತದಲ್ಲೂ ಕೂಡ ಬರ್ತದೆ, ಅವಾಗ ಕೂಡ ಹೊಡಿಬೋದು. ರೈತರು ಈಗ ಏನು ಮಾಡ್ತಾರೆ ಗೊತ್ತಾ, ಭತ್ತ ಚೆನ್ನಾಗಿರ್ತದೆ ಅಂತ ಯಾವ ಔಷಧಿನೂ ಹೊಡಿಕ್ ಹೋಗೋದಿಲ್ಲ. ಸಡನ್ ಆಗಿ ಬೆಂಕಿ ರೋಗ ಬರ್ತದೆ ವಾತಾವರಣದಲ್ಲಿ ಏರುಪೇರಾದಾಗ, ಆವಾಗ ಔಷಧಿ ಹೊಡಿಕ್ ಹೋಯ್ತೀರಿ. ಆವಾಗ ಔಷಧಿ ಹೊಡಿಕ್ ಹೋದಾಗ ಏನಾಗ್ತದೆ, ಅಕ್ಕಪಕ್ಕದವರೆಲ್ಲರೂ ಕೇಳ್ಕೊಂಡು ಇನ್ನೊಂದು ವಾರ ಡಿಲೇ ಆಯ್ತದೆ. ಆದ ಆಲೆ ಮುಕ್ಕಾಲು ಗದ್ದೆಗೆ ಹೋಗಿರ್ತದೆ, ಯಾಕೆಂದರೆ ಬೆಂಕಿ ರೋಗದ ಲಕ್ಷಣನೇ ಅಷ್ಟು. ಅದಕ್ಕೆ ಬೆಂಕಿ ರೋಗ ಅನ್ನೋದು, ಬೆಂಕಿ ರೋಗ ಅಂತ ಯಾತಕ್ಕೆ ಕರೀತದೆ, ಬೆಂಕಿಲಿ ಸುಟ್ಟಂಗೆ ಕಾಣೋದಿಲ್ವ, ಅದಕ್ಕೆ ಬೆಂಕಿ ರೋಗ ಅಂತ. 3 ದಿನದಲ್ಲಿ ಮೋಡ ಕವಿದ ವಾತಾವರಣ, ಹಗಲಿನ ಉಷ್ಣಾಂಶ 30 ಡಿಗ್ರಿ, ರಾತ್ರಿಯ ಉಷ್ಣಾಂಶ 20 ಡಿಗ್ರಿ, 12 ಗಂಟೆ ಬೆಳಕು, 8 ಗಂಟೆ ಕತ್ತಲು, ಇಷ್ಟಿದ್ದರೆ ಬೆಂಕಿ ರೋಗ ಗ್ಯಾರಂಟಿ ಬರ್ತದೆ. ವಾತಾವರಣದಲ್ಲಿ ತೇವಾಂಶ 99% ಅಥವಾ 90%+ ಆದ್ರತೆ ಇದ್ದಾಗ ಈ ರೋಗ ಬರ್ತದೆ, ಇಲ್ಲಾಂದರೆ ರೋಗ ಬರೋದಿಲ್ಲ. 1% ಬಂದರೂ ಕಡಿಮೆ ಆದರೂ ಬರೋದಿಲ್ಲ ಬೆಂಕಿ ರೋಗ. ಇದೊಂದು ಬಹಳ ಮುಖ್ಯವಾದಂಥ ಒಂದು ಏನು ಹುಳು, ಇದು ಕಂದು ಜಿಗಿ ಹುಳು ಅಂತ ಅನ್ಬಿಟ್ಟು. ಇದು ಮಂಡ್ಯದಲ್ಲಿ 1996 ಇದು ಭತ್ತವನ್ನು ಒಂದು ಸರ್ವನಾಶ ಮಾಡಿದೆ ಅಂತ ಇವತ್ತಿಗೂ ದಾಖಲೆ ಇದೆ. ಸೊ ಹಾಗಾಗಿ ಇದರ ಬಗ್ಗೆ ಕೇರ್ಫುಲ್ಲಾಗಿ ಇದು ಮಾಡಬೇಡಿ. ಹೆಂಗೆ ಇದು ಗೊತ್ತಾಗ್ತದೆ ಅಂದರೆ, ಎಲೆಗಳು ಇದರಲ್ಲಿ ಗುಂಪು ಗುಂಪಾಗಿ ಹುಳುಗಳು, ಸಾವಿರಾರು ಲಕ್ಷಾಂತರ ಹುಳುಗಳು ಒತ್ತಾಗಿ ನಾಟಿ ಮಾಡ್ತೀರಿ ನೀವು. 1 ಸ್ಕ್ವೇರ್ ಮೀಟ್ರಿಗೆ 50 ನಾಟಿ ಬರಬೇಕು, ನೀವು 60-70 ತುರುಕ್ತೀರಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹುಳ ಬರ್ತದೆ. ಇದು ಯಾವಾಗ ಬರ್ತದೆ ಅಂತ ಅಂದರೆ, ಹಿಂಗಾರು ಅಥವಾ ಮುಂಗಾರು ಮಳೆ ಜಾಸ್ತಿ ಸಮಯ ಇದ್ದಾಗ, ಒಂದು 10 ದಿನ 15 ದಿವಸ ಸತತವಾಗಿ ಅಂದರೆ ಯಾವುದು ಗ್ಯಾಪ್ ಕೊಡದೇ ಬೀಳ್ತಾ ಇರುವಂಥ ಅಂಥ ಒಂದು ಕಂಡೀಷನಲ್ಲಿ ಬರ್ತದೆ. ಅಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ, ತೇವಾಂಶನೂ ಕೂಡ ಜಾಸ್ತಿ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಹುಳ ಒಂದಿರೋದು 5 ಆಯ್ತದೆ, 5 ಇರೋದು 10 ಆಯ್ತದೆ. ಇದಕ್ಕೆ ಯಾವುದೇ ಗಂಡು ಹೆಣ್ಣು ಬೇಕಾಗಿಲ್ಲ, ಎಲ್ಲನೂ ಮರಿಗಳಾಗ್ತವೆ. ಹಾಗಾಗಿ ಇದನ್ನು ಹತೋಟಿ ಮಾಡೋದು ಕಷ್ಟ, ಆಮೇಲೆ ಸಿಂಪಡಣೆ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ನೀವು ಹೇಳುವಂಗೆ ಇದು ಕಾಳು ತುಂಬುವ ಹಂತದಲ್ಲಿ ಇದು ಬರೋದು, ಯಾವುದರ ಅಂತ ಲ್ಯಾನ್ಸರ್ ಗೋಲ್ಡ್ ಅಂತ ಬಂದಿದೆ, ಅದು ಸಿಂಪಡಣೆ ಮಾಡಿದರೆ ಈ ಒಂದು ಉಪಟಳವನ್ನು ನಾವು ತಡ್ಕೋಬೋದು. ನೀವು ಆ ಗದ್ದೆಗಳು ಈ ಲಾಸ್ಟ್ ಟೈಮು ಏನಾಗಿತ್ತು, ಕಾಳು ತುಂಬ ಹಂತದಲ್ಲಿ ಬಂದಿತ್ತು, ಅವರು ಸಿಂಪಡಣೆ ಮಾಡಿದ್ರೂ ಹತೋಟಿ ಆಗೋದಿಲ್ಲ. ಯಾಕೆಂದರೆ ಒಳಗಡೆ ನುಗ್ಗಬೇಕು, ಎಲ್ಲ ಬುಡ್ಗಳಿಗೂ ಇಡಬೇಕು, ಕೆಲವು ಒಂದೊಂದು ಪಾತಿನೇ ಸುಟ್ಟೋಗಿದೆ, ಬಿಟ್ಬಿಡ್ತಾರೆ ಅವ್ರ ಕೈಲಿ ಆಗ್ದೇ, ಆ ಥರ ಒಂದು ಬರ್ತದೆ. ಹಾಗಾಗಿ ಬುಡ ನೀವು ಕಿತ್ತು ನೋಡಿದಾಗ ಹುಳನೂ ಇರ್ತದೆ, ಮತ್ತು ಈ ಜೇನುತುಪ್ಪದ ಥರ ಅಂಟ್ಕೊಂಡಿರ್ತದೆ ಒಂದಕ್ಕೊಂದು. ಇದು ನಾವು ಭತ್ತ ಕುಯ್ಯುವಾಗ ಇದು ಸಮಸ್ಯೆ ಜಾಸ್ತಿ ಆಗ್ತದೆ. ಹಾಗಾಗಿ ನೀವು ಇದನ್ನು ಹಾಗಾಗಿ ಭತ್ತ ಗರ್ಭಾಂಕುರ ಸ್ಟೇಜ್ಗೆ ತಲುಪಿದಾಗ ಈ ಒಂದು ಯಾವುದಾದ್ರು ಲ್ಯಾನ್ಸರ್ ಗೋಲ್ಡು ಅಥವಾ ಅಸಿಟಮಾಪ್ರಿಡ್ ಅಂತ ಬಂದಿದೆ, ಅಸಿಪೇಟ್ ಅಂತ ಬಂದಿದೆ, ಎಲ್ಲ 1 ml ಒಂದು ಗ್ರಾಮು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಿದಾಗ ಇದು ಕಂಟ್ರೋಲ್ ಆಗ್ತದೆ. ಆದರೆ ಸಿಂಪಡಣೆ ಮಾಡೋಕ್ಕಿಂತ ಬೂಟಿಂಗ್ ಸ್ಟೇಜಲ್ಲಿ ನೀವು ಸಿಂಪಡಣೆ ಮಾಡಬೇಕು. ಆಮೇಲೆ ಸಾರಜನಕವನ್ನು ಒಂದೇ ಸಾರಿ ಕೊಡಬಾರ್ದು, ಯೂರಿಯಾನ ಕೊಟ್ಟರೆ ಸ್ಪ್ಲಿಟ್ ಮಾಡಿ ಕೊಡಬೇಕು. ಒಂದು 50 ಕೆಜಿ ಹಾಕುವಂಥ ಈಗ ಒಂದು 25 ಮೇಲ್ಗೊಬ್ಬರು ಹಾಕಿ ಕೊಡಬೇಕು, ಅದನ್ನು 10 ಕೆಜಿ 10 ಕೆಜಿ 5 ಕೆಜಿ ಒಂದೊಂದು ವಾರದ ಅಂತರದಲ್ಲಿ ಕೊಟ್ಟಾಗ ಭತ್ತನೂ ಬೆಳೀತದೆ, ಉಳಿದ ಬಾಧೆನೂ ಕಡಿಮೆ ಆಗ್ತದೆ, ಕಾಳು ತುಂಬುವುದು ಕೂಡ ಸಮ ಪ್ರಮಾಣದಲ್ಲಿ ಇರ್ತದೆ. ಆ ಥರ ಹಂತ ಹಂತವಾಗಿ ನಾವು ನೈಟ್ರೋಜನ್ ಗೊಬ್ಬರಕ್ಕೆ. ಇನ್ನೊಂದು ಸ್ನೇಹಿತರೆ, ನಿಮ್ಮ ಗದ್ದೆಯಲ್ಲಿ ಅಕಸ್ಮಾತ್ ಪಂಪ್ ಹೌಸ್ ಇದ್ರೆ ಒಂದು ಲೈಟ್ ಆನ್ ಮಾಡಿಬಿಟ್ರು, ಆ ಲೈಟ್ ಕೆಳಗಡೆ ಒಂದು ಬಾಟ್ಲಿಲಿ ಒಂದು ನೀರಿಟ್ಬಿಟ್ರೆ ಅಥವಾ ಒಂದು ಪ್ಲಾಸ್ಟಿಕ್ ಟಬ್ಬಲ್ಲಿ ನೀರಿಟ್ಬಿಟ್ರೆ ಒಂದು 25 ಕ್ಯಾಂಡ್ಲದ್ದು ಒಂದು ಬಲ್ಬ್ ಹಾಕ್ಬಿಟ್ರೆ ಎಲ್ಲ ನಿಮ್ಮ ಪತಂಗಗಳು ಬಂದು ಈ ಲೈಟ್ಗೆ ಅಟ್ರಾಕ್ಷನ್ ಆಗಿ ಆ ಕೆಳಗಡೆ ಬಿದ್ದು ಬಾಂಡ್ಲಿನಲ್ಲಿ ಬೆಳಿಗ್ಗೆ ಎಲ್ಲ ತುಂಬಿರ್ತವೆ ಸತ್ತಿ. ಅದೊಂದು ನೀವು ಪ್ರಾಕ್ಟೀಸ್ ಮಾಡಿ ಇದನ್ನು ಹತೋಟಿ ಮಾಡ್ಬೋದು. ಮಿಡತೆ, ಈಗ ಆ ಮಿಡತೆ ಜೊತೆಗೆ ಇನ್ನೊಂದು ಬಂದಿದೆ ಸೈನಿಕ ಹುಳು ಅಂತ. ಈ ಸೈನಿಕ ಹುಳು ಅಂತ ಅಂದರೆ ಮೊದಲು ಮೆಕ್ಕೆಜೋಳ ಬಂತು, ಈಗೂ ಮೆಕ್ಕೆಜೋಳದಲ್ಲಿದೆ, ಮೆಕ್ಕೆಜೋಳದಲ್ಲಿದೆ. 2018 ನಮ್ಮ ಕರ್ನಾಟಕ, ಇದು ವರದೇಶದ ಹುಳು, ಅಮೇರಿಕಾದು, ಅಮೇರಿಕಾದಿಂದ ಆಫ್ರಿಕಾಗೆ ಬಂತು, ಆಫ್ರಿಕಾದಿಂದ ಪಾಕಿಸ್ತಾನಕ್ಕೆ ಬಂತು, ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ಬಂತು, ಇಂಡಿಯಾದಿಂದ ಕರ್ನಾಟಕಕ್ಕೆ ಬಂತು. ಈ ಫಸ್ಟು ಕರ್ನಾಟಕದಲ್ಲಿ ನಾವು ನೋಟಿಸ್ ಮಾಡಿದೆ ಇದು 2018 ದಾವಣಗೆರೆ ಜಿಲ್ಲೆಯಲ್ಲಿ ಇದು ಕಂಡು ಬಂತು. ಈಗ ಇದು ಒಂದೇ ವರ್ಷಕ್ಕೆ ಇಡೀ ಇಂಡಿಯಾ ದೇಶನೇ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ. ಇದು ಗಾಳಿನಲ್ಲಿ, ಈ ಒಂದು ಚಿಟ್ಟೆ ಗಾಳಿನಲ್ಲಿ 100 ಕಿಲೋಮೀಟ್ರ್ವರೆಗೂ ಇದಕ್ಕೆ ಹಾರ್ತದೆ. ಗಾಳಿ ಯಾವ ಕಡೆ ಬೀಸ್ತದೆ ಅದಕ್ಕೆ ಇದು ಫಾಸ್ಟ್ ಸ್ಪ್ರೆಡ್ ಆಗಿರೋದು ಇಡೀ ಪ್ರಪಂಚದಾದ್ಯಂತ. ಎಲ್ಲ ಮೆಕ್ಕೆಜೋಳ ಬೆಳೆಯುವಂಥ ಕಂಟ್ರಿಗಳು ನಮ್ಮ ದೇಶದಲ್ಲಿ ಇರಲಿಲ್ಲ. 2 ವರ್ಷಕ್ಕೆ ನಮ್ಮದು ನಾಗಾಲ್ಯಾಂಡು, ಮಿಜೋರಾಮು, ಅಸ್ಸಾಮು, ಮೇಘಾಲಯ ಅಲ್ಲಿವರೆಗೂ ಕೂಡ ಹೊರಟಾಗಿದೆ. ಈಗ ಯಾರೂ ಕೂಡ ಇದಾಯ್ತಾ ಇಲ್ಲ. ಇದಕ್ಕೆ ಒಂದು ರಾಮ್ಬಾಣ್ ಥರ ಒಂದು ಔಷಧಿ ಬಂದಿದೆ, ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತ. ಎಮಾಮೆಕ್ಟಿನ್ ಬೆಂಜೋಯೇಟ್ ಕೃಷಿ ಇಲಾಖೆಯಲ್ಲಿ ಮಾರಾಟಕ್ಕೆ ನಾವು ಶಿಫಾರಸು ಮಾಡಿದ್ದೀವಿ. ಅದು 4 ಗ್ರಾಮು ಪುಡಿ, ಅದು 4 ಗ್ರಾಮು ಒಂದು ಲೀಟ್ರ್ನಲ್ಲಿ 10 ಲೀಟ್ರ್ನಲ್ಲಿ ಬೆರೆಸಿ ಸಿಂಪಡಣೆ ಮಾಡಿದ್ರೆ ಇದೊಂದು ಕಂಟ್ರೋಲ್ ಆಗ್ತದೆ. ಇಲ್ಲ ಅಂದರೆ ಒಂದು 10 ಕೆಜಿ ತೌಡು ಔಷಧಿ ತಯೋ ಮೆಥಾಕ್ಸಿಕಾಮ್ ಅಂತ ಸಿಗ್ತದೆ, ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಸಿಗ್ತದೆ. ಅದನ್ನು ಕಲಸಿಟ್ಬಿಟ್ಟು ಒಂದು 2 ಕೆಜಿ ಬೆಲ್ಲ ಅದಕ್ಕೆ ಕಲಸಿಟ್ಬಿಟ್ಟು ಬೆಳಿಗ್ಗೆ ಹೊತ್ತು ಈ ಅಕ್ಕಿ ತೌಡನ್ನು ತೆಗೆದು ನೀವು ಸಾಯಂಕಾಲ ಟೈಮು ನೀವು ಇರ್ತಬೇಕು. ಯಾಕೆಂದರೆ ಹಗಲೊತ್ತು ಇರ್ತಿದ್ರೆ ಉಪಯೋಗ ಇಲ್ಲ. ರಾತ್ರಿ ಹಗಲೊತ್ತಾದರೆ ಬೆಳಿಗ್ಗೆ 5 ಗಂಟೆಗೆ ಇದು ಕೆಳಗಡೆ ಇಳಿತಾ ಇರ್ತದೆ. ಬೆಳಿಗ್ಗೆ 5 ಗಂಟೆ ನೀವು ಹೋದರೆ ಗಿಡಗ ಭಾಗದಿಂದ ಕೆಳಗಡೆ ಹಿಡಿದು ಬುಡ ಭಾಗಕ್ಕೆ ಹೋಗ್ತದೆ. ಸೂರ್ಯ ಉದಯ ಆಗ್ತಾ ಇದ್ದಂಗೆ, ಸೂರ್ಯ ಮುಳುಗ್ತಾ ಇದ್ದಂಗೆ ಮೇಲೆತ್ತುತ್ತದೆ, ಮೇಲೆತ್ತಿ ಗಿಡಗಳಿಗೆ ಇದಾಗ್ತದೆ. ಸೊ ಆ ಥರ ಏನಾರ ಬಂದರೆ ಇದು ಮಿಡತೆ ಹಾರ್ತಾ ಇರ್ತದೆ, ನೀವು ನೋಡಿರ್ತೀರಿ. ಇದು ಎಲೆ ತಿಂತದೆ ಮತ್ತು ಕೊನೆಗಳನ್ನೆಲ್ಲ ಕಟ್ ಮಾಡಿ ಉದುರಿಸ್ಬಿಡ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಎಲ್ಲೆಲ್ಲಿದೆ, ಎಲ್ಲ ಗದ್ದೆಗಳಿಗೂ ಅಲ್ಲ, ಎಲ್ಲಿ ಯಾವ ಗದ್ದೆಲ್ಲಿದೆ ಎಷ್ಟು ಪ್ರಮಾಣದಲ್ಲಿದೆ ನೋಡ್ಕೊಂಡು ನೀವು ಈ ಮೆಲಾಥಿಯನ್ ಪೌಡ್ರ್ ಅಂತ ಬಂದಿದೆ ಈಗ ಹೊಸದಾಗೆ, ಅದನ್ನು ಕೂಡ ಹಿಂದೆನೂ ಇತ್ತು, ಈಗ ಔಷಧಿ ಪ್ರಮಾಣವನ್ನು ಕಡಿಮೆ ಮಾಡಿ ಬಿಟ್ಟಿದ್ದಾರೆ. ಆ ಮೆಲಾಥಿಯನ್ ಡಸ್ಟನ್ನು ಅಥವಾ ಪಲ್ವರ್ನೇಟ್ ಡಸ್ಟನ್ನು ನೀವು ಅದಕ್ಕೆ ಮೇಲೆ ಒಂದು ಗೋಣಿ ಚೀಲದಲ್ಲಿ ಅಥವಾ ಈರುಳ್ಳಿ ಚೀಲದಲ್ಲಿ ಹಾಕೊಂಡು ಔಷಧಿನ ಅದಕ್ಕೆ ಡಸ್ಟಿಂಗ್ ಧೂಳೀಕರಣ ಮಾಡಬೇಕು. ಧೂಳೀಕರಣ ಮಾಡಿದ್ರೆ ಈ ಒಂದು ಮಿಡತೆನ ಹತೋಟಿ ಮಾಡ್ಬೋದು. ಇವು ನೆಕ್ಸ್ಟು ರೋಗ ನಿಯಂತ್ರಣ. ಈ ರೋಗದಲ್ಲಿ ದುಂಡಾಣು ಅಂಗಮಾರಿ ರೋಗ, ಇದು ಕೂಡ ತಲಕಾಡು ಭಾಗದಲ್ಲಿ 2018-19 ಈ ವರ್ಷನೂ ಒಂದು ಕೆಲವು ಗದ್ದೆಗಳಿಗೆ ಬಂದಿತ್ತು. ಜ್ಯೋತಿ ತಳಿನಲ್ಲಿ ಬರ್ತಾ ಇದೆ ಈ ಒಂದು ದುಂಡಾಣು ಅಂಗಮಾರಿ ರೋಗ ಅಂತ. ಸೊ ಹಾಗಾಗಿ ಇದನ್ನು ನೀವು ಜ್ಯೋತಿ ತಳಿನ ಜಾಸ್ತಿ ಬೆಳಿಬೇಡಿ. ಬೆಳೆದ್ರೂ ಅದು ಎಷ್ಟು ಬೇಕೋ ಅಷ್ಟು ಮಾರಾಟಕ್ಕೆ 5 ಎಕರೆ 10 ಎಕರೆ ದೊಡ್ಡ ಪ್ರಮಾಣದಲ್ಲಿ ಹೋಗಬೇಡಿ. ಅದು ಮಾರಾಟ ಜ್ಯೋತಿ ತಳಿನೇ ಬೆಳಿಬೇಕು ಸರ್ ನಾವು, ಅದು ಮಾರಾಟಕ್ಕೆ ಒಳ್ಳೆಯ ರೇಟ್ ಇದೆ ಅಂತ ಅಂದರೆ ಸರಿಯಾದ ಬೇಸಾಯ ಕ್ರಮಗಳು, ಸರಿಯಾದ ಔಷಧಿಗಳನ್ನ ಸಿಂಪಡಣೆ ಮಾಡಿ ಬೆಳಿಬೇಕಾಗ್ತದೆ. ಅದು ಕಾಸ್ಟ್ಲಿ ಆದರೂ ಕೂಡ ಆ ಥರ ಮಾಡಬೇಕಾಗ್ತದೆ. ಅದ್ರ ಬದಲು KMR 220 ಅಂತ ಜ್ಯೋತಿ ಬದಲು ಬಿಟ್ಟಿದ್ದಾರೆ. ಅದೊಂದು 2 ಎಕರೆ ಹಾಕಲಿ, ಇದೊಂದು 3 ಎಕರೆ ಹಾಕಲಿ, ಯಾವುದಕ್ಕೆ ರೇಟ್ ಇರ್ತದೆ ಅಕಸ್ಮಾತ್ ಅದಕ್ಕೆ ರೇಟ್ ಬಂದಿಲ್ಲ ಅಂದರೆ ಇತಗ ಬರ್ತದೆ, ಇತಗೆ ರೇಟ್ ಬಂದಿಲ್ಲ ಅಂದರೆ ಅತ ಬರ್ತದೆ. ಎರಡು ಕೆಂಪು ಅಕ್ಕಿ ಆಗಿರೋದ್ರಿಂದ ಯಾವುದಾದ್ರು ಕೂಡ ಎರಡು ಕೂಡ ನಿಮಗೆ ಉತ್ತಮ ಬೆಲೆಗೆ ಸೇಲ್ ಆಗ್ತವೆ. ಈಗ ಸ್ಕೇರ್ಸಿಟಿ ಆದಾಗ ಕೆಂಪಕ್ಕಿದು, ಇದು ಕಂದು ಚುಕ್ಕೆ ರೋಗ ಅಂತ ಅಂದ್ಬಿಟ್ಟು ಬಂಗಾಳದಲ್ಲಿ ಇದು ಒಂದು ಕಾಲದಲ್ಲಿ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದೆ ಈ ರೋಗ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ರೋಗ ಬಂದು ಕಂದು ಚುಕ್ಕೆ ರೋಗ ಅಂತ ಅಂದ್ಬಿಟ್ಟು ಸುಮಾರು 300,000 ಜನ ಹಸುವಿನಿಂದ ಸತ್ತೋಗಿದ್ದಾರೆ. ಸೊ ಅದಕ್ಕೆ ಇದು ಕೂಡ ಕೆಲವು ತಳಿಗಳಲ್ಲಿ ವಿಶೇಷವಾಗಿ ಹೆಚ್ಚು ಸಾರಜನಕ ಎಲ್ಲಿ ಕೊಟ್ಟಿರ್ತೀರಿ ಅಂದು ಬರ್ತದೆ, ಎಲೆಗಳ ಮೇಲೆ ಕಂದು ಬಣ್ಣ ಬಂದಿರ್ತದೆ. ಸೊ ಇದು ಕೂಡ ಕೆಲವು ತಳಿಗಳಲ್ಲಿ ಮಾತ್ರ ಬರ್ತದೆ. ಇದು ಊದ್ಬತ್ತಿ ರೋಗ. ಈ ಊದ್ಬತ್ತಿ ರೋಗ ಅಂತ ಅಂದ್ರೆ ಇದು ಗಂಧದ ಕಡ್ಡಿ ರೋಗ ಅಂತಾರೆ ಅಥವಾ ಊದ್ಬತ್ತಿ ರೋಗ ಅಂತಾರೆ. ಇದು ಕೂಡ ನಿಮ್ಮ ಜ್ಯೋತಿ ತನ್ನಿನಲ್ಲಿ ಜಾಸ್ತಿ ಬರ್ತದೆ. ಇದು ಬೀಜದ ಮುಖಾಂತರ ಪ್ರಸಾರವಾಗುವಂಥ ರೋಗ. ಬೀಜೋಪಚಾರ ಮಾಡಲೇಬೇಕು. ಬೀಜೋಪಚಾರ ಮಾಡಬೇಕು ಅಂತ ಅಂದರೆ ಕೆಲವು ಕ್ರಮಗಳನ್ನ ನೀವು ಅನುಸರಿಸಬೇಕು. ಈ ಒಂದು ಮೆಥಡನ್ನು ನೀವು ಬಳಸಬೇಕು, FIR ಅಂತ. ಬೀಜೋಪಚಾರ ಮಾಡುವಂಥ FIR ಇದು. FIR ಅಂದರೆ ಫಂಜಿಸೈಡ್ಸ್ ಅಂದರೆ ಶಿಲೀಂಧ್ರನಾಶಕ. ಐ ಅಂದರೆ ಇನ್ಸೆಕ್ಟಿಸೈಡ್ ಅಂತ, ಹುಳುಗಳನ್ನ ಹತೋಟಿ ಮಾಡುವಂಥ ರೋಗ. ಆರ್ ಅಂದರೆ ರೈಜೋಬಿಯಮ್. ರೈಜೋಬಿಯಮ್ ಅಂದರೆ ಜೈವಿಕ ಗೊಬ್ಬರಗಳು. ಇದರಲ್ಲಿ ಭತ್ತ ಆದರೆ ಅಜೋಸ್ಪರ್ಮ್ ಅಂತ. ಮೊದಲು ಬ್ರೆವಿಸ್ಟಿನಿಂದ ಬೀಜೋಪಚಾರ ಮಾಡಬೇಕು. 25 ಕೆಜಿ ಬೀಜಕ್ಕೆ 4 ಗ್ರಾಮ್ನಂಗೆ 25 ಹಾಕ್ಲಿ 100, ಅದು 2 ಗ್ರಾಮ್ ಅಂತ ಅಂದ್ಬಿಟ್ಟು. ಒಂದು ಎಕರೆಗೆ 25 ಕೆಜಿ ಬೀಜ ಆದರೆ 2 ಗ್ರಾಮ್ ಅಂತಾರ. ನೀವು ಒಂದು ಕೆಜಿಗೆ 50 ಗ್ರಾಮು ಈ ಫಂಜಿಸೈಡ್ ಹಾಕಬೇಕು, ಒಂದು 50 ml ಇನ್ಸೆಕ್ಟಿಸೈಡ್ ಹಾಕಬೇಕು, ಅಜೋಸಿಫ್ರಲಮ್ಮು ಒಂದು 100 ಗ್ರಾಮ್ ಹಾಕೊಂಡು ಬೀಜೋಪಚಾರ ಮಾಡಬೇಕು. ಕೊನೆಗೆ ಲಾಸ್ಟ್ಗೆ ಈ ಜೈವಿಕ ಗೊಬ್ಬರಗಳು, ಯಾಕೆ ನೀವು ಜೀವ ಇರುವಂಥವು, ಇನ್ನೇನು ನೀವು ಬಿತ್ತನೆ ಮಾಡ್ತೀರಿ, ಇವೆರಡು ಯಾವಾಗ ಬೇಕಾದ್ರೂ ಮಾಡ್ಬೋದು. ನೀವು ಭತ್ತ ತಂದ್ಬಿಟ್ಟು ಬಿತ್ತನೆ ಬೀಜಕ್ಕೆ ಹುಳಗಿಳ ಅಥವಾ ರೋಗ ಬರದೇ ಬರ್ರೆ, ನೀವು ಈ ಫಂಜಿಸೈಡಿಂದ ನೀವು ಬೀಜೋಪಚಾರ ಮಾಡಿದ್ರೆ ಆದರೆ ಇಲ್ಲೇನಾಗ್ತದೆ ಅಂದರೆ ಮೊದಲನೇ ಲೇಯರು ಇದು ಭತ್ತದ ಬೀಜ ಆದರೆ ಈ ಮೊದಲನೇ ಕವಚದಲ್ಲಿ ಫಂಜಿಸೈಡ್ ಇರ್ತದೆ. ಮೊದಲನೇ ಲೇಪನ ಇದು ಶಿಲೀಂಧ್ರನಾಶಕ. ಎರಡನೇದು ಇದೊಂದು ಸ್ವಲ್ಪ ಒಂದು 30 ನಿಮಿಷದಲ್ಲಿ ಗಾಳಿಲಿ ಆರಿಸ್ಬಿಟ್ಟು ತಿರ್ಗಾ ಎರಡನೇ ಲೇಪನ ಉಳಿನ ಔಷಧಿ ಅಥವಾ ಕ್ಲೋರೋಪೈರಿಪಾಸ ರೋಗರು ಯಾವ್ದಾರು ಮಾಡಬೇಕು. ಮೂರನೇದು ಅಜೋಸ್ಪರ್ಮ್. ಅವಾಗ ನಿಮ್ಮ ಭತ್ತಕ್ಕೆ ಯಾವ ರೋಗಗಳನ್ನು ಬರೋದಿಲ್ಲ. ನೀವು ಅದು ಮಾಡದೇ ಇರೋದ್ರಿಂದ ರೋಗಗಳು ಜಾಸ್ತಿ ಆಗಿದ್ದಾವೆ. ಅದನ್ನು ಮಾಡಿ ಅಲ್ಲಿಗೆ 3 ಕವಚದ ನಾವು ಬೀಜ ಬಿತ್ತ ಬೀಜ ಮಾಡಿದ್ರೆ ಇದು ಒಂದು 20 ದಿನ ಸಸಿ ಮಡಿನಲ್ಲಿ ನಿಮಗೆ ಇದು ಯಾವುದೇ ಬೆಂಕಿ ರೋಗ ಬರೋದಿಲ್ಲ ಅಥವಾ ಯಾವುದೇ ಹುಳ ತ್ರಿಪ್ಸ್ ಬರಬೇಕು ಅದು ಕೂಡ ಬರೋದಿಲ್ಲ ಅಥವಾ ನೆಮಟೋಡ್ ಇರ್ತದೆ ಅದು ಕೂಡ ಬರೋದಿಲ್ಲ. ಸೊ ಹಾಗಾಗಿ ಬೆಳೆ ಮೊಳಕೆ ಪ್ರಮಾಣ ಸಮದಲ್ಲೇ ಒಂದೇ ಸಮ ಇರ್ತದೆ ನೀವು ಬೀಜೋಪಚಾರ ಮಾಡೋದ್ರಿಂದ. ಮತ್ತು ಒಂದೇ ಸಮ ಪೈರು ಬಂದಿರ್ತದೆ. ಈಗ ನೀವು ನೋಡಿ, ನೀವು ಭತ್ತದ ಪೈರು ರಾಗಿ ಪೈರು ಹಾಕಿದ್ರೆ ಒಂದು ಕಡೆ ಎತ್ತರ ಒಂದು ಕಡೆ ಗಿಡ್ಡ ನೀವು ಚೆನ್ನಾಗಿ ಮಾಡಿರ್ತಾವೆ ಇರ್ತದೆ, ಗೊಬ್ಬರ ಕೊಟ್ಟಿರ್ತಾವೆ ಜಾಸ್ತಿ ಎತ್ತರ ಇರ್ತದೆ. ಪೈರು ಬೆಳೀಲಿಲ್ಲ ಅಂತ ಆ ಚಿಕ್ಕ ಪೈರೆಲ್ಲ ಬಿಟ್ಬಿಟ್ಟು ದೊಡ್ಡ ಪೈರು ಮಾತ್ರ ಕಿತ್ಕೊಂಡು ನೀವು ನಾಟಿ ಮಾಡುವಂಥ ಒಂದು ಸಂದರ್ಭ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಅದನ್ನು ಕೂಡ ನೀವು ಮಾಡ್ಬೋದು. ಈ ಬೀಜೋಪಚಾರ ಮಾಡೋದ್ರಿಂದ ನಮ್ಮ ಖರ್ಚು ವೆಚ್ಚಗಳು ತುಂಬ ಕಡಿಮೆ ಆಗ್ತವೆ. ಬೀಜೋಪಚಾರ ಮಾಡಿ ಈ ಊದ್ಬತ್ತ ಬರೋದಿಲ್ಲ, ಕಂದು ಚುಕ್ಕೆ ರೋಗ ಬರೋದಿಲ್ಲ, ಬೆಂಕಿ ರೋಗ ಬರೋದಿಲ್ಲ. ಇವು 3 ರೋಗಗಳು ಒಂದೇ ಬೀಜೋಪಚಾರದಿಂದ ನಿಮಗೆ ಹತೋಟಿ ಮಾಡ್ಬೋದು. ಮತ್ತು ಬೆಂಕಿ ರೋಗ, ಇದು ಕುತ್ತಿಗೆ ಬೆಂಕಿ ರೋಗ, ಎಲೆ ಬೆಂಕಿ ರೋಗ, ಮತ್ತು ಎಲೆ ಕವಚ ಕೊಳೆ ರೋಗ ಅಂತ ಅಂದ್ಬಿಟ್ಟು. ಇದು ಕತ್ತು ಕೊಳೆ ರೋಗ ಅಂದರೆ ನೆಕ್ ಬ್ಲಾಸ್ಟ್ ಅಂತ ಅಂದ್ಬಿಟ್ಟು. ಇದು ಭತ್ತದ ಕಾಂಡ ಕೊಳೆ ರೋಗ ಅಂತ ಅಂದ್ಬಿಟ್ಟು, ಸೀತರಟ್ ಅಂತ ಅಂದ್ಬಿಟ್ಟು. ಇದು ಉಸಿ ಕಾಡಿಗೆ ರೋಗ, ಈ ವರ್ಷ ಜಾಸ್ತಿ ಬಂದದೆ. ಸಸಿ ಮಡಿಲಿ ಒಂದು ರೋಗ ಬರಲಿ ಬರದೆ ಹೋಗಲಿ ಅಥವಾ ಸಸಿ ಮಡಿ ಆ ಸ್ಕಿಪ್ ಆದ್ರೂ ನೀವು ತೆಂಡೆ ಹೊಡೆಯುವ ಹಂತದಲ್ಲಿ ಒಂದು ಸಿಂಪಡಣೆ ಮಾಡಬೇಕು. ಒಂದು ಔಷಧಿ ಅಂದರೆ ರೋಗ ಬರುವಂಥ ಔಷಧಿ, ಒಂದು ಕೀಟ ಬರುವಂಥ ಔಷಧಿ, ಎರಡನ್ನ ಸಿಂಪಡಣೆ ಮಾಡಬೇಕು. ಎರಡು ಸಿಂಪಡಣೆ ಮಾಡಿದ್ರೆ ಭತ್ತನ ಸಕ್ಸಸ್ ಆಗಿ ಬೆಳಿಬೋದು. ಆದರೆ ನೀವು ಸಿಂಪಡಣೆನ ಯಾವ್ಯಾವುದೋ ಟೈಮಲ್ಲಿ ಸಿಂಪಡಣೆ ಮಾಡಬಾರ್ದು, ಮತ್ತು ಸರಿಯಾದ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕು. ನೇಟಿವ್ ಇವರೇನೋ 4 ಗ್ರಾಮ್ ಕಡಿಮೆ ಹೇಳ್ಬಿಟ್ಟು ಅವ್ರು ತರೆಯಪ್ಪ ನಾನು 6 ಗ್ರಾಮ್ ಹಾಕಿ ಹೊಡೆದ್ಬಿಡೋಣ, ಅದು ಹೊಡಿಬಾರ್ದು. 4 ಗ್ರಾಮ್ ಅಂದರೆ 4 ಗ್ರಾಮಿಯೇ. ಸೊ 4 ಗ್ರಾಮ್ ಔಷಧಿನ ನೀವು ತೂಕ ಮಾಡ್ಕೊ ಬಂದೆ ಒಂದು 10-12 ಕ್ಯಾನ್ ಹೊಡಿಬೇಕು ಕೊನೆ ಪಕ್ಷ ಒಂದು ಎಕರೆಗೆ. ನೀವು ಹೊಡೆಯೋದೆಲ್ಲ 6 ಕ್ಯಾನು. ಹುಳಗಳು ಸ್ಟೆಂಬೋರರು ಕ್ರಿಪ್ಸ್ ಕೂಡ ಬರ್ತದೆ, ಅದಕ್ಕೂ ಹಾಕ್ಬೋದು, ಕಾಂಡ ಕೊರಕಕ್ಕೆ ಹಾಕ್ಬೋದು. ಅದಿದ್ದರೆ ಹಾಕಿ 8-10 ಕೆಜಿ ಒಂದು ಎಕರೆಗೆ ಹಾಕ್ಬೋದು. ಇನ್ನೊಂದು ಬೇರು ಗಂಟು ರೋಗ ಅಂತ ಅಂದ್ಬಿಟ್ಟು, ಇದು KR ಪೇಟೆ ಮತ್ತು ನಾಗಮಂಗಲ ಭಾಗದಲ್ಲಿ ಜಾಸ್ತಿ ಇದೆ. ಈ ಭತ್ತವನ್ನು ಕೋಲಾರದಲ್ಲಿ ಕೆಲವರು, ಕೆಲವರು ದಾವಣಗೆರೆಯಲ್ಲಿ, ಕೆಲವರು ತುಮಕೂರಿನಲ್ಲಿ ಬೆಳೀತಾ ಇದ್ದಾರೆ. ಎಲ್ಲಿ ನೀರಿಲ್ಲ ಬೋರ್ವೆಲ್ಲಲ್ಲಿ ಅಂತ ಒಂದು ಬೆಳೆದಾಗ ಇದು ಬಾಧೆ ಜಾಸ್ತಿ ಇರ್ತದೆ. ಗೋಡು ಮಿಶ್ರಿತ ಮರಳು ಮಿಶ್ರಿತ ಗೋಡು ಮಣ್ಣಲ್ಲಿ ಈ ಒಂದು ಗಂಟು ರೋಗದ ಬಾಧೆ ಜಾಸ್ತಿ ಇರ್ತದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ KR ಪೇಟೆ ಮತ್ತು ನಾಗಮಂಗಲ ಭಾಗದಲ್ಲಿ ಇದೊಂದು ಗಂಟು ಬೇರು ಹುಳು ಸಸಿ ಮಡಿನಲ್ಲೂ ಬರ್ತದೆ. ಹಾಗಾಗಿ ಸಸಿ ಮಡಿನಲ್ಲಿ ಸಸಿಗಳ ಬೆಳವಣಿಗೆ ಆಗೋದಿಲ್ಲ. ನೀವು ಟ್ರೈಕೋಡರ್ಮ ಆರ್ಜಿಯನಮು ಅಥವಾ ಪೋರೇಟರ್ಗಳನ್ನ ಎರಚಿಬಿಟ್ಟು 30 ಗ್ರಾಮು ಒಂದು ಸ್ಕ್ವೇರ್ ಮೀಟ್ರಿಗೆ ಎರಚಿ ನಂತರ ನೀವು ಭತ್ತದ ಬಿತ್ತನೆ ಮಾಡಿದರೆ ಅಥವಾ ಬೀಜೋಪಚಾರ ಮಾಡಿದರೆ ಯಾವುದರ ಇನ್ಸೆಕ್ಟಿಸೈಡಿಂದ ಅಥವಾ ಪಂಜಿಸೈಡಿಂದ ನೀವು ಈ ಗಂಟು ಬೇರುವನ್ನು ಎಲ್ಲೆಲ್ಲಿ ಮಳೆ ಬೀಳುವುದಿಲ್ಲ ಒಣ ಪ್ರದೇಶದಲ್ಲಿ ಭತ್ತ ಬೆಳೀತಾರೆ ಅಂಥ ಒಂದು ಪ್ರದೇಶದಲ್ಲಿ ಈ ಗಂಟು ರೋಗ ಕಂಡು ಬರ್ತಾ ಇದೆ. ಇನ್ನೊಂದು ರೈಸ್ ತುಂಗ್ರೋ ರೋಗ ಅಂತ ಇದು ಕರಾವಳಿಲಿ ಅಂದರೆ ಮಂಗಳೂರಿನಲ್ಲಿ ಈ ಒಂದು ರೋಗ ಬರ್ತದೆ. ಇನ್ನೊಂದು ಭತ್ತದಲ್ಲಿ ಸತುವಿನ ಕೊರತೆ ಅಂತ ಅಂದ್ಬಿಟ್ಟು ಮತ್ತು ಜಿಂಕ್ನ ಕೊರತೆ ಜಾಸ್ತಿ ಆಗ್ತಾ ಇದೆ. ಭತ್ತ ಎಷ್ಟೇ ನಾವು ರಾಸಾಯನಿಕ ಗೊಬ್ಬರ ಕೊಟ್ಟರು ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ. ಅಲ್ಲಲ್ಲಿ ಪ್ಯಾಚಲ್ಲಿ ಹಳದಿ ಬಣ್ಣದಿಂದ ಈ ಎಲೆಗಳೆಲ್ಲ ಹಳದಿ ಬಣ್ಣ ಆಗಿ ಒಂಥರ ಈ ಯೂರಿಯಾ ಕಡಿಮೆ ರೀತಿ ಆಗದ ಥರ ಕಾಣಿಸ್ತದೆ. ಆ ಒಂದು ದೆಸೆಯಲ್ಲಿ ನೀವು ಈ ಜಿಂಕ್ ಸಲ್ಫೈಡನ್ನು 2 ಗ್ರಾಮು 1 ಲೀಟರ್ ನೀರಿನಲ್ಲಿ ಬೆರೆಸಿ ನೀವು ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಮಾಡ್ಬೋದು. ಅಥವಾ ನಾಟಿ ಮಾಡುವಾಗ ಒಂದು 4-6 ಕೆಜಿ 1 ಎಕರೆಗೆ ನೀವು ಜಿಂಕ್ ಸಲ್ಫೇಟನ್ನು ಎರಚಿಬಿಟ್ಟು ನೀವು ನಾಟಿ ಮಾಡಿದ್ರೆ ಮರಳು ಮಿಕ್ಸ್ ಮಾಡ್ಕೊಂಡು ಇರ್ಸ್ಬೇಕು. ಮಿಕ್ಸ್ ಮಾಡ್ಕೊಂಡು ಇರ್ಸಿದ್ರೆ ಈ ಒಂದು ಸತುವಿನ ಕೊರತೆ ಏನಿದೆ ಇದು ಪೋಷಕಾಂಶ ಲಘು ಪೋಷಕಾಂಶಗಳಿಂದ ಕೊರತೆ ಆಗ್ತದೆ. ಮತ್ತು ಎಲ್ಲೆಲ್ಲಿ ಯಥೇಚ್ಛವಾಗಿ ನೀವು ಭತ್ತದ ಗದ್ದೆಗಳಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀರಿ ಅಥವಾ ಸಾವಯವ ಗೊಬ್ಬರಗಳು ಹಾಕ್ತೀರಿ ಎರೆಗೊಬ್ಬರಗಳು ಹಾಕ್ತಿರ್ತೀರಿ ಅಥವಾ ಡಯಂಚ ಸನ್ನೆಂಪು ಸೊಪ್ಪುಗಳನ್ನ ತುಳಿತೀರಿ ಅಥವಾ ಹೊಂಗೆ ಸೊಪ್ಪು ಗೊಬ್ಬರ ಸೊಪ್ಪೆಲ್ಲ ಭೂಮಿಗೆ ತುಳಿದಾಗ ಈ ಥರ ಪ್ರಮಾಣ ಬಾಧೆ ಕಡಿಮೆ ಆಗ್ತದೆ ಅಂದರೆ ಕೊರತೆ ಕಡಿಮೆ ಆಗ್ತದೆ. ನೀವು ಎಲ್ಲಿ ಬರೀ ರಾಸಾಯನಿಕ ಗೊಬ್ಬರಗಳನ್ನ ಮಾಡ್ಕೊಂಡು ನೀವು ಭತ್ತ ಬೆಳೆದೈತೆ ಆದರೆ ಈ ಒಂದು ಸತುವಿನ ಕೊರತೆ ಜಾಸ್ತಿ ಆಗ್ತದೆ. ಅದನ್ನು ನೋಡಿಕೊಂಡು ನೀವು ತಜ್ಞರನ್ನು ಭೇಟಿ ಮಾಡಿ ತುಂಡಾಣು ಸೊರಗರಾಗ ಮೊದಲು ಜ್ಯೋತಿ ತಳಿ ಅಂತ ಹೇಳಿದೆ ನಾನು. ಹಂಚಿನಲ್ಲಿ ಗರಿಗಳ ಹಂಚಿನಲ್ಲಿ ಬರ್ತದೆ. ನಂತರ ಈ ಎಲೆಗಳೆಲ್ಲ ಒಣಗ್ದಂಗೆ ಆಗ್ತದೆ. ಎಲೆಯ ತಳಭಾಗದಿಂದ ಬರ್ತದೆ. ತಲಕಾಡಿನಲ್ಲಿ ಈ ವರ್ಷ ಕಂಡು ಬಂದಿದೆ. ಕಳೆದ ವರ್ಷ ಕೂಡ ಕೆ ಆರ್ ನಗರ ಮತ್ತು ಟಿ ನರಸೀಪುರದಲ್ಲಿ ಹೆಚ್ಚಾಗಿ ಭತ್ತವನ್ನು ಜ್ಯೋತಿ ತಳಿಯನ್ನು ಬೆಳೆಯುತ್ತರಿಂದ ಜ್ಯೋತಿ ತಳಿಯಲ್ಲಿ ಹೆಚ್ಚಾಗಿ ಬಂದಿತ್ತು. ಸುಮಾರು 20% ಈ ಒಂದು ಇದರಿಂದ ನಷ್ಟ ಆಗ್ತಿತ್ತು. ಹಾಗಾಗಿ ನೀವು ತಳಿಗಳ ಆಯ್ಕೆಯಲ್ಲಿ ಕಡಿಮೆ ಮಾಡಬೇಕು. ಸಾರಜನಕ ಪ್ರಮಾಣವನ್ನು ಕಡಿಮೆ ಮಾಡ್ಕೊಂಡು ಬೆಳಿಬೇಕಾಗ್ತದೆ. ಈಗ ಭತ್ತದಲ್ಲಿ ನೀರು ನಿಂತು ನೀರು ಬೆಳೆಸಿದ್ರೆ ನಿಮಗೆ ಇಳುವರಿ ಜಾಸ್ತಿ ಅಂತ ನಿಮ್ಮ ತಪ್ಪು ಕಲ್ಪನೆ ಇದೆ. ಭತ್ತದಲ್ಲಿ 15 ದಿವಸ ನೀರು ಕಟ್ಟಬೇಕು, 15 ದಿವಸ ಒಣಗಿಸ್ಬೇಕು. ಯಾವ ಭತ್ತನಾರಲ್ಲಿ ಶ್ರೀ ಪದ್ಧತಿನಾರ ಆಗಲಿ ಅಥವಾ ಡ್ರಮ್ ಸೀಡರೇ ಆಗಲಿ ಅಥವಾ ನೀವು ಕೈ ನಾಟಿನೇ ಆಗಲಿ 1-10 ದಿನ ನೀರು ಕಟ್ತೇನೆ ಅಲ್ಲಿ ಸ್ವಲ್ಪ ಬಿಟ್ಟು ಬಿಟ್ಟು ನೀವು ನೀರು ಕಟ್ಟತ್ತೆ. ಆದರೆ ಇದನ್ನು ಯಾಕೆ ಅಂದರೆ ವೈಜ್ಞಾನಿಕವಾಗಿ 2000 ಮಂಡ್ಯ ಜಿಲ್ಲೆಯಲ್ಲಿ ಬಳೆನೇ ಬರ ಬಂದ್ಬಿಡ್ತು. ಆ ಬರ ಬಂದಾಗ ನಮ್ಮ KRS ತುಂಬಿರಲಿಲ್ಲ. ಆ ಒಂದು ನಿಟ್ಟಲ್ಲಿ ಕೆಲವರೆಲ್ಲ ಭತ್ತ ಹಾಕ್ಕೊಟ್ಟಿರೋ ಕಟ್ಟಿರತ್ತಾ ಬಿಡೋರು ಇರುವಂಥ ನೀರನ್ನ. ಆ ಕಟ್ಟನೀರು ಬೆಳೆದವ್ರ ಹತ್ರ ಇಳುವರಿ ಜಾಸ್ತಿ ಆಗಿತ್ತು. ನಾವು ಹೋಗಿ ಒಂದು ಸರ್ವೆ ಮಾಡಿದಾಗ ಮತ್ತೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಭತ್ತ ಬಂತು ಅಂದರೆ ರೈತರೇ ನಮ್ಗೆ ಹೇಳಿದ್ರು, ಸರ್ ನಾವು ನೀರು ತುಂಬಾಕ ಬೆಳೀತಿದ್ದೋ ಭತ್ತ ಕಡಿಮೆ ಆಯ್ತಿತ್ತು, ಈ ವರ್ಷ ಮಳೆ ಇಲ್ಲ, 1/2 ಕಟ್ಟನೀರು ಬಿಟ್ಟು ನಾವು ಭತ್ತ ಬೆಳೆದ್ವಿ. ಆದರೂ 15 ದಿನಕ್ಕೊಂದ್ಸಾರಿ ನೀರು ಕಟ್ಟಿದ್ರು ಕೊಟ್ಟರು, ಆ ನೀರಿಂದ ನಾವು ಭತ್ತ ಬೆಳೆದ್ವಿ. ಇಳುವರಿ 1-5 ಮೂಟೆಯಿಂದ 10 ಮೂಟೆ ಜಾಸ್ತಿ ಆಯಿತು. ಸೊ ಈ ಒಂದು ನಿಟ್ಟಿನಲ್ಲಿ ನೀವು ಭತ್ತದಲ್ಲಿ ನಮ್ಮ ಸಂಶೋಧನೆಯಿಂದ ಶ್ರೀ ಪದ್ಧತಿಯಲ್ಲಿ ದೃಢಪಟ್ಟಿದೆ. ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಇತ್ತೀಚೆಗೆ ರೈತರಿಗೆ ಹಾಗೂ ರೈತ ಮಹಿಳೆಯರಿಗಾಗಿ ಭತ್ತದ ಬೆಳೆಯಲ್ಲಿ ಸಾಂಪ್ರದಾಯಿಕ ಮತ್ತು ಸುಧಾರಿತ ತಳಿಗಳು, ಅವುಗಳ ಲಭ್ಯತೆ ಹಾಗೂ ಬೇಸಾಯ ಕ್ರಮಗಳು ಎಂಬ ವಿಷಯದ ಬಗ್ಗೆ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ನಾಗನಹಳ್ಳಿಯಲ್ಲಿರುವ ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ಘಟಕದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸಿ ಗೋವಿಂದರಾಜು ಅವರು ಭಾಗವಹಿಸಿ ಭತ್ತದ ಬೆಳೆಯಲ್ಲಿ ಕೀಟಬಾಧೆ ಹಾಗೂ ರೋಗಬಾಧೆ, ಅವುಗಳ ನಿರ್ವಹಣೆ ಕುರಿತು ಉಪನ್ಯಾಸ ನೀಡಿದರು. ಈ ಉಪನ್ಯಾಸದಿಂದ ಆಯ್ದ ಭಾಗಗಳನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಯಿತು. Flood can be dangerous. Do not enter flood waters. If you must, wear suitable footwear. Use a stick to check water's depth. Steer clear of severage lines, gutter and drains. Stay away from electric poles and fallen power lines. Use disinfectants. Clean surroundings. Prevent outbreak of diseases. Eat freshly cooked food or dry food. Drink boiled or chlorinated water. Before evacuating, turn off power and gas connections. Raise furniture and other goods. Block drain holes and toilet bowls. Take your emergency kit.